ಅಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿನೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ. ಇಂದಿನ ವಿಷಯ ಭಕ್ತಿಯೋಗ. ನಮ್ಮೆಲ್ಲರಿಗೂ ಪರಿಚಿತವಾದ ವಿಷಯ, ಬಹಳಷ್ಟು ಇದರ ಬಗ್ಗೆ ಕೇಳಿದ್ದೇವೆ, ಆದರೂ ಕೆಲವು ಹೊಸ ವಿಷಯಗಳನ್ನು ಚಿಂತಿಸಲಿಕ್ಕೆ ಸಾಧ್ಯವಾಗುತ್ತೆ. ಭಕ್ತಿಯೋಗ ಅನ್ನೋದರಲ್ಲಿ ನಿಮಗೆ ಎರಡು ಪದಗಳಿವೆ, ಒಂದು ಭಕ್ತಿ, ಮತ್ತೊಂದು ಯೋಗ. ಯೋಗ ಅಂದರೆ ನಮ್ಮೆಲ್ಲರಿಗೂ ಪರಿಚಿತವಾದ ಶಬ್ದ, ಆದರೆ ಹಲವಾರು ರೀತಿಯಲ್ಲಿ ಅದನ್ನು ಅರ್ಥವನ್ನು ಮಾಡುತ್ತೇವೆ. ಮೂಲತಃ ಅದು ಯುಂಜತೆ ಅನೇನ ಇತಿ ಯೋಗ ಅಂತ ಒಂದು ಅರ್ಥ. ಅಂದರೆ ಸುಲಭವಾಗಿ ಹೇಳುವುದಾದರೆ ಕೂಡುವಿಕೆ, ಕೂಡುವಿಕೆಗೆ ಯೋಗ ಅಂತ ಹೆಸರು. ಏನು ಕೂಡುವಿಕೆ? ನಾವೆಲ್ಲ ಕೂಡಿಯೇ ಬಾಳ್ತಾ ಇದ್ದೇವೆ. ಪ್ರತಿಯೊಬ್ಬ ಮನುಷ್ಯನ ಜೀವನವು ಕೂಡುವಿಕೆಯ ಜೀವನವೇ. ನಮ್ಮ ಮನೆಯಲ್ಲಿ ಪತ್ನಿ, ಪತಿ, ತಂದೆ, ತಾಯಿ, ಸ್ನೇಹಿತರು, ಬಾಂಧವರು, ಇವರುಗಳ ಜೊತೆಯಲ್ಲೆಲ್ಲ ನಾವು ಕೂಡಿಯೇ ಬಾಳ್ತಾ ಇದ್ದೇವೆ. ಅದೇ ಒಂದು ರೀತಿಯಾದ ಕೂಡುವಿಕೆಯೇ. ಆದರೆ ಈ ಕೂಡುವಿಕೆ ನಮ್ಮೆಲ್ಲರಿಗೂ ಅನುಭವ ಇದೆ. ಸಾಧಾರಣವಾಗಿ ನಮಗೆ ಅಂತಿಮವಾಗಿ ಅಥವಾ ಅಂತ್ಯದಲ್ಲಿ ದುಃಖವನ್ನು ತರುವಂಥದ್ದು ಇವುಗಳೆಲ್ಲ. ಯಾಕೆಂದರೆ ಈ ಕೂಡುವಿಕೆಗೆ ಅಗಲುವಿಕೆಯೂ ಇರುತ್ತೆ. ಯಾವುದೇ ಒಂದು ಕೂಡುವಿಕೆ ಅಂತ ತೆಗೆದುಕೊಂಡರೂ ಒಂದಲ್ಲ ಒಂದು ದಿವಸ ಅಗಲುವಿಕೆ. ಕೂಡಿದಾಗ ಸಂತೋಷವಾಗುತ್ತೆ, ಅಗಲಿದಾಗ ದುಃಖವಾಗುತ್ತೆ. ಆದ್ದರಿಂದ ಈ ರೀತಿಯಾದ ಕೂಡುವಿಕೆ ಯಾವುದು ದುಃಖವನ್ನು ಅಂತ್ಯದಲ್ಲಿ ತರುತ್ತದೆಯೋ ಆ ಒಂದು ಕೂಡುವಿಕೆಗೆ ಪ್ರಾಪಂಚಿಕ ಯೋಗ ಅಂತ ಹೆಸರು. ನಮ್ಮ ಜೀವನವೇ ಒಂದು ಯೋಗ. ಅದರಲ್ಲಿ ದುಃಖವನ್ನು ತರುವಂತಹ ಈ ಯೋಗಕ್ಕೆ ಪ್ರಾಪಂಚಿಕ ಯೋಗ. ಆದರೆ ಆ ದುಃಖವನ್ನೇ ನಾವು ಸುಖವನ್ನಾಗಿ ಸಂತೋಷವನ್ನಾಗಿ ಮಾರ್ಪಡಿಸುವುದಕ್ಕೆ ಅನುಭವದಿಂದ ಪಾಠ ಕಲಿತು ಆ ಕೂಡುವಿಕೆಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಆ ಒಂದು ಕೂಡುವಿಕೆ, ಈ ಕೂಡುವಿಕೆ ನಮ್ಮನ್ನು ಇನ್ನೊಂದು ಕೂಡುವಿಕೆಗೆ ಕೊಂಡೊಯ್ಯಬೇಕು. ಅದು ಆಧ್ಯಾತ್ಮಿಕ ಯೋಗ. ಭಗವಂತನೊಡನೆ ಯಾವಾಗ ನಮ್ಮ ಕೂಡುವಿಕೆಯಾಗುತ್ತೆಯೋ, ಭಗವಂತನನ್ನು ಕೂಡುವಿಕೆ ಆಗಲಿಕ್ಕೆ ಮುಂಚೆ ದುಃಖ, ಕೂಡುವಿಕೆ ಆಗೋದ್ರೆ ಆನಂದ, ಸಂತೋಷ. ಇದಕ್ಕೆ ಆಧ್ಯಾತ್ಮಿಕ ಯೋಗ ಅಂತ ಹೇಳ್ತೀವಿ. ಭಗವದ್ಗೀತೆಯಲ್ಲಿ ನೀವು ನೋಡಿದಿರಿ, ಮೊದಲನೆಯ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತ ಹೇಳ್ತಾರೆ. ಅರ್ಜುನನೇ ದುಃಖ, ವಿಷಾದ ಅಂದರೆ ದುಃಖ. ಆ ಒಂದು ದುಃಖವನ್ನೇ ಕೊನೆಗೆ ಅದು ಪರಮಾತ್ಮನಡೆಗೆ ಕರೆದೊಯ್ಯುವುದರಿಂದ ಅದನ್ನು ವಿಷಾದ ಯೋಗ ಅಂತ ಕರೆದಿದ್ದಾರೆ. ಅದರಲ್ಲಿ ಈ ಒಂದು ಕೂಡುವಿಕೆಯನ್ನು, ಅಂದರೆ ಈ ಎರಡು ವಿಧವಾದ ಯೋಗಗಳಲ್ಲಿ ಮೊದಲನೆಯ ಪ್ರಾಪಂಚಿಕ ಯೋಗದಲ್ಲಿ ಯಾವುದು ಯಾವುದರಿಂದ ಕೂಡುವಿಕೆಯಾಗುತ್ತೆ ಅನ್ನೋದನ್ನು ನೋಡುವಾಗ, ನಮ್ಮ ಇಂದ್ರಿಯಗಳು ಇಂದ್ರಿಯ ವಸ್ತುವಿನೊಡನೆ ಕೂಡುವಿಕೆಯಾಗುವುದಕ್ಕೆ ಪ್ರಾಪಂಚಿಕ ಯೋಗ ಅಂತ ಹೆಸರು. ಇಂದ್ರಿಯಗಳಿಗೆ ದಶ ಇಂದ್ರಿಯಗಳು ಅಂತ ಇಟ್ಕೊಳ್ಳೋಣ, ಮನಸ್ಸನ್ನು ಸೇರಿದರೆ 11. ಈ ದಶ ಇಂದ್ರಿಯಗಳು ಬೇರೆ ವಸ್ತುವಿನೊಡನೆ, ಉದಾಹರಣೆಗೆ ಒಂದು ಹೂವು ಸಾಧಾರಣವಾಗಿ ತೆಗೆದುಕೊಂಡ್ರೆ, ಆ ಒಂದು ಯಾರಿಗೆ ಹೂವಿನಲ್ಲಿ ಬಹಳ ಆಸಕ್ತಿ ಇರುತ್ತೆಯೋ ಅವರ ಒಂದು ವಿಶೇಷವಾದ ಒಂದು ಹೂವನ್ನು ನೋಡಿದಾಗ, ಪ್ರಥಮ ಬಾರಿ ನೋಡಿದಾಗ ಅವರಿಗೆ ಆನಂದವಾಗುತ್ತೆ. ಅಲ್ಲಿ ನಮ್ಮ ಕಣ್ಣು ಅನ್ನುವ ಇಂದ್ರಿಯ ಈ ಹೂವು ಅನ್ನುವ ಇಂದ್ರಿಯ ವಸ್ತುವಿನೊಡನೆ ಕೂಡುತ್ತೆ. ಅದರ ಜೊತೆಗೆ ಆಮೇಲೆ ಪರಿಮಳ ಬರುತ್ತೆ. ಪರಿಮಳ ಬಂದಾಗ ಮೂಗಿನೊಡನೆ ಇನ್ನೊಂದು ಇಂದ್ರಿಯದೊಡನೆ ಅದರೊಡನೆ ಕೂಡುತ್ತೆ. ಅವೆರಡರಿಂದಲೂ ಒಂದು ಸಂತೋಷ ಬಂದಿರುತ್ತೆ. ಆದರೆ ಹೂ ಬಾಡಿ ಹೋದಾಗ ಅರಳು, ನಾಶವಾದಾಗ ಆ ಒಂದು ಕೂಡುವಿಕೆ ನಿಲ್ಲುತ್ತೆ. ಅಲ್ಲಿ ಏನಾಗುತ್ತೆ? ವಿಯೋಗ. ಯೋಗ ವಿಯೋಗ, ಯೋಗ ಅಂದರೆ ಕೂಡುವುದು, ವಿಯೋಗ ಅಂದರೆ ಬಿಡುವುದು, ಹೊರಟು ಹೋಗುವುದು, ನಾಶವಾಗುವುದು. ಈ ಒಂದು ಇಂದ್ರಿಯಗಳು ಹೊತ್ತಾದರೂ ಅಥವಾ ಹನ್ನೊಂದು ಅಂತ ಹೇಳಿದ್ರು ಕೂಡ ಇಂದ್ರಿಯ ವಸ್ತುಗಳಿವೆಯಲ್ಲ ಸಾವಿರಾರು ಲಕ್ಷಾಂತರ, ಕೊನೆಯೇ ಇಲ್ಲ. ನಮ್ಮ ವಿಜ್ಞಾನಿಗಳು ಪ್ರತಿದಿನ ಹೊಸ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ನಮಗೆ ಆ ವಸ್ತುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಆ ವಸ್ತುಗಳನ್ನು ಅನುಭವಿಸೋದು ನಿಮಗೆ ಹನ್ನೊಂದು ಇಂದ್ರಿಯ ಮಾತ್ರ. ಈಗ ನೂರಾರು ಇಂದ್ರಿಯ ವಸ್ತುಗಳು ಸೃಷ್ಟಿಯಾಗ್ತಾ ಇವೆ ಅಂದರೆ ನೂರಾರು ಇಂದ್ರಿಯಗಳು ಸೃಷ್ಟಿಯಾಗ್ತಾ ಇಲ್ಲ, ನಮ್ಮ ಇಂದ್ರಿಯಗಳು ಅಷ್ಟೇ ಇಡುತ್ತೆ. ಆದರೆ ಈ ಇಂದ್ರಿಯ ವಸ್ತುಗಳು, ಇದಕ್ಕೆ ಪ್ರಾಪಂಚಿಕ ಯೋಗ ಅಂತ ಹೇಳಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ವಿರುದ್ಧವಾಗಿ ನೀವು ಒಂದು ಆಧ್ಯಾತ್ಮಿಕ ಯೋಗವನ್ನು ನೋಡಿದಾಗ ಇದರಲ್ಲಿ ಈ ಕೂಡುವಿಕೆಯಲ್ಲಿ ಒಂದು ವ್ಯತ್ಯಾಸ ಕಾಣ್ತೀರಿ ನೀವು. ನಿಮ್ಮ ಇಂದ್ರಿಯಗಳು ಮನಸ್ಸು ಯಾವಾಗ ಕೆಲಸ ಮಾಡುವುದಿಲ್ಲವೋ, ಭಗವಂತನನ್ನು ಕೂಡುವುದು ಅಂದ್ರೆ ಏನರ್ಥ? ಯಾವಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಭಗವಂತನನ್ನು ಒಂದಾಗಿ ಹೋಗುತ್ತದೆಯೋ ಅಲ್ಲಿ ಆಮೇಲೆ ಮನಸ್ಸು ಇರೋದಿಲ್ಲ. ಒಂದೊಂದ್ಸಲ ನಾವು ಮಾತಾಡೋದು ಹೇಳ್ತೀವಿ, ಅರ್ಥವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೇಳ್ತೀವಿ, ನಾನು ನನ್ನನ್ನೇ ಮರೆತಿದ್ದೆ, ಭಜನೆಯಲ್ಲಿ ಕುಳಿತಿದ್ದೆ, ಎರಡು ಗಂಟೆ ಕಾಲ ಕಳೀತು, ಆ ಸಮಯದಲ್ಲಿ ನನ್ನನ್ನೇ ನಾನು ಮರೆತು ಬಿಟ್ಟಿದ್ದೆ. ನಿಮ್ಮನ್ನೇ ನೀವು ಮರೆತಾಗ ಮಾತ್ರ ಒಂದು ಸಂತೋಷ ಬರುತ್ತೆ. ಭಜನೆಯಲ್ಲಿ ಸಂಪೂರ್ಣವಾಗಿ ಆನಂದವನ್ನು ಪಡೆಯಬೇಕಾದರೆ ನೀವು ಭಜನೆಯನ್ನು ಮಾಡ್ತಾ ಮನೆಯ ವಿಷಯಗಳನ್ನು ಯೋಚಿಸ್ತಾ ಇದ್ರೆ ಅಥವಾ ಬೇರೆ ಯಾವುದಾದರೂ ಇಂದ್ರಿಯ ವಸ್ತುಗಳನ್ನು ಯೋಚನೆ ಮಾಡ್ತಾ ಇದ್ರೆ ಆಗ ನಿಮಗೆ ಆನಂದ ದೊರೆಯುವುದಿಲ್ಲ. ಅದು ಮಾತ್ರವಲ್ಲ, ನಿಮ್ಮ ಇಂದ್ರಿಯಗಳಿದ್ದರೂ, ನಿಮ್ಮ ಇಂದ್ರಿಯಗಳಿದ್ದರೂ ಭಜನೆ ಮಾಡ್ತಾ ಇದ್ರೆ ನಿಮಗೆ ಆನಂದ ದೊರೆಯುವುದಿಲ್ಲ. ಅವರ ಇಂದ್ರಿಯ ಮನಸ್ಸು ಇದೆಲ್ಲ ಸಂಪೂರ್ಣವಾಗಿ ಭಗವಂತನೇ ಅಥವಾ ಆ ಒಂದು ಭಜನೆಯೊಡನೆ ಒಂದಾಗಿ ಹೋಗಬೇಕು. ಆಗಲ್ಲಿ ಎರಡು ಉಳಿಯೋದಿಲ್ಲ, ಉಳಿಯುವಂಥದ್ದು ಒಂದೇ. ಯಾವಾಗ ಒಂದೇ ಒಂದು ಉಳಿಯುತ್ತೆಯೋ ಆಗ ಮಾತ್ರ ನಮಗೆ ಆನಂದ ದೊರೆಯುತ್ತೆ. ಇದನ್ನು ನಾವು ಯೋಚನೆ ಮಾಡಿ ನೋಡಬೇಕು. ನಮ್ಮ ಜೀವನದಲ್ಲಿ ಆನಂದ ಪಟ್ಟಾಗ, ಆನಂದ ಪಡದೇ ಇದ್ದಾಗ, ಒಂದು ದಿವಸ ಆನಂದ ಸಿಗುತ್ತೆ ಭಜನೆಯಲ್ಲಿ, ಇನ್ನೊಂದು ದಿವಸ ಸಿಗೋಲ್ಲ. ಯಾಕೆ ಮೊನ್ನೆ ಸಿಕ್ಕಲಿಲ್ಲ ಅಂತ ಯೋಚನೆ ಮಾಡಿದ್ರೆ ನಿಮಗೆ ಅರ್ಥವಾಗುತ್ತೆ. ನಿಮ್ಮ ಮನಸ್ಸು, ನಿಮ್ಮ ಇಂದ್ರಿಯಗಳು ಯಾವಾಗ ಜಾಗೃತವಾಗಿದ್ದವೋ ಆಗ ಆನಂದ ಇಲ್ಲ. ಯಾವಾಗ ಭಜನೆಯಲ್ಲಿ ಒಂದಾಗಿ ಹೋಗುತ್ತೀಯೋ, ಇದು ಯಾಕೆ ಏನು ಕಾರಣ ಅಂದರೆ ಭಗವಂತನನ್ನ ಈ ಇಂದ್ರಿಯ ವಸ್ತುಗಳು ಗಮ್ಯ ಗೋಚರ. ಒಂದು ಹೂವಿದೆ, ಗಮ್ಯ ಅಂದರೆ ಪಡೆಯಬಹುದಾದದ್ದು, ಗೋಚರ ಅಂದರೆ ಕಣ್ಣಿಗೆ ಕಾಣುವಂಥದ್ದು. ಇಂದ್ರಿಯಗಳು ಅದನ್ನು ಪಡೆಯುತ್ತೆ, ಅದನ್ನು ಕಾಣುತ್ತೆ, ಅದರಿಂದ ಆಗ ಒಂದು ಆನಂದ ಸಿಗುತ್ತೆ, ಅದು ಅಲ್ಪಾನಂದ. ಈ ಭಗವಂತನನ್ನು ಪಡೆಯುವಾಗ ಭಗವಂತ ನಮಗೆಲ್ಲ ಗೊತ್ತಿದೆ, ಭಗವಂತನ ವಿವರಣೆಯನ್ನು ಕೊಡುವಾಗ ಭಗವಂತ ಅಗಮ್ಯ ಅಗೋಚರ ಅಂತ ಹೇಳ್ತೀವಿ ಅಲ್ವಾ. ಭಗವಂತನನ್ನ ಅಗಮ್ಯ ಅಂದರೆ ಇಂದ್ರಿಯಗಳು ಸಲ್ಲಿಸಲಾರದ್ದು, ಅಗೋಚರ ಅಂದರೆ ಇಂದ್ರಿಯಗಳಿಂದ ಕಾಣಲಾಗದ್ದು. ಕಣ್ಣಿನಿಂದ ನಾವು ಭಗವಂತನನ್ನು ಆಗ್ಲಿಕ್ಕೆ ಆಗೋದಿಲ್ಲ, ಕೇಳಿಂದ ಭಗವಂತನನ್ನು ಕೇಳಲಿಕ್ಕೆ ಆಗೋದಿಲ್ಲ, ತಲುಪಲಿಕ್ಕೆ ಅಲ್ಲಿಗೆ ತಲುಪಲಿಕ್ಕೆ ಮತ್ತೆ ಅಲ್ಲಿಗೆ ಮನಸ್ಸು ಹೋಗುವುದಿಲ್ಲ, ಕಿವಿ ಹೋಗುವುದಿಲ್ಲ, ಯಾವ ಇಂದ್ರಿಯಗಳು ಹೋಗುವುದಿಲ್ಲ ಅಂತ ಉಪನಿಯುತ್ತಿರುತ್ತೆ ಅನುಭವ ವೇದ್ಯ ಕೂಡ. ಭಗವಂತನನ್ನು ನಾವು ಕಂಡಾಗ ನೀನು ಇರುವುದಿಲ್ಲ, ನೀ ಬರೀ ಭಗವಂತ ಮಾತ್ರ ಇರ್ತಾನೆ. ನೀನೇ ಭಗವಂತನಾಗಿ ಒಂದಾಗಿ ಐಕ್ಯವಾಗುವುದರಿಂದ ಅಲ್ಲಿ ನಿಜವಾದ ಆನಂದ, ನಿಜವಾದ ದರ್ಶನ, ಅದನ್ನೇ ಸಾಕ್ಷಾತ್ಕಾರ ಅಂತ ಹೇಳ್ತೀವಿ. ನಾವು ಸಾಕ್ಷಾತ್ಕಾರ ಮಾಡಿಕೊಂಡು ಅಂತ ಹೇಳಿದ್ರೆ ನಾವು ಭಗವಂತನನ್ನು ಕಾಣ್ತಾ ಇದ್ದೀವಿ ಅಂತಲ್ಲ. ಶ್ರೀರಾಮಕೃಷ್ಣ ಪರಮಹಂಸರ ಒಂದು ಅನುಭವವನ್ನು ಸ್ವಲ್ಪ ಚಿಂತನೆ ಮಾಡಿ. ಯಾವಾಗ ಅವರಿಗೆ ಶ್ರೀ ಕಾಳಿಯ ದರ್ಶನವಾಯಿತು. ಅದನ್ನು ಸಂಪೂರ್ಣವಾಗಿ ವಿವರಿಸಿದರು. ಅದರಲ್ಲಿ ಮೊದಲ ಬಾರಿಗೆ ದರ್ಶನವಾದಾಗ ಅವರಲ್ಲಿ ಕುಳಿತಿದ್ರು, ಕಾಳಿಯನ್ನು ಪೂಜೆ ಮಾಡ್ತಾ ಇದ್ರು, ಕಾಳಿ ಕಾಣ್ತಾ ಇರಲಿಲ್ಲ. ಕೊನೆಗೆ ಎಷ್ಟು ದಿನ ಈ ರೀತಿಯಾಗಿ ಜೀವನವನ್ನು ನಡೆಸಬೇಕು, ಭಗವಂತನ ಇಲ್ಲದೆ ನನ್ನ ಇರಲಿಕ್ಕೆ ಆಗೋದಿಲ್ಲ ಅಂತ ಖಡ್ಗವನ್ನು ತೆಗೆದುಕೊಂಡರು, ತಮ್ಮನ್ನು ತಾವು ಕೊಂದುಕೊಳ್ಳಲಿಕ್ಕೆ ಹೋದರು. ಹಾಗೆ ಹೋಗುವಾಗ ಆದ ಅವರ ಅನುಭವ. ಏನಾಯ್ತು ಅವರ ಅನುಭವ ಅಲ್ಲಿ? ಆಮೇಲೆ ರಾಮಕೃಷ್ಣನವರಿಲ್ಲ, ಅವರೇ ವಿವರಿಸ್ತಾರೆ. ಆ ಕಾಳಿಯ ಮೂರ್ತಿಯ ಸ್ಥಳದಲ್ಲಿ ದಿವ್ಯ ಜ್ಯೋತಿ ಬರಲಿಕ್ಕಾಯಿತು, ದಿವ್ಯ ಜ್ಯೋತಿ ಬರಲಿಕ್ಕಾಯಿತು. ಆ ಜ್ಯೋತಿ ಚಿಕ್ಕದಾಗಿದ್ದ ಜ್ಯೋತಿ ದೊಡ್ಡದಾಯಿತು, ದೊಡ್ಡದಾಯಿತು. ಇಡೀ ದೇವಸ್ಥಾನವನ್ನೇ, ಗರ್ಭಗುಡಿಯನ್ನು ಆವರಿಸಿಕೊಂಡಿತು. ಆವರಿಸಿಕೊಂಡು ಜ್ಯೋತಿ ಬಂದು ನನ್ನನ್ನೇ ಆವರಿಸಿಕೊಳ್ತು. ಆಗ ಏನಾಯಿತು? ಶ್ರೀರಾಮಕೃಷ್ಣರು ಜ್ಞಾನ ತಪ್ಪಿ ಕೆಳಗಡೆ ಬಿದ್ದರು. ಜ್ಞಾನ ತಪ್ಪಿ ಕೆಳಗಡೆ ಬಿದ್ದರು ಅಂದರೆ ಮೂರ್ಛೆ ರೋಗ ಅನ್ನೋದು. ಅವರ ಅತಿರೇಕವಾದ ಆನಂದದಲ್ಲಿ, ಆ ಉತ್ಕೃಷ್ಟವಾದ ಆನಂದದಲ್ಲಿ ತಮ್ಮನ್ನು ತಾವೇ ಕಳೆದುಕೊಂಡರು. ಅಲ್ಲಿ ಉಳಿದಿದ್ದಾಗ ದೇವಿ ಮಾತ್ರ. ಯಾವಾಗ ರಾಮಕೃಷ್ಣರು ದೇವಿಯು ಒಂದಾಗಿ ಬಿಟ್ಟರೋ ಅದು ನಿಜವಾದ ಸಾಕ್ಷಾತ್ಕಾರ. ಈ ಭಕ್ತಿ ಯೋಗ ಅಂದರೆ ಪ್ರೀತಿ, ಭಕ್ತಿ ಅಂದರೆ ಪ್ರೀತಿ, ಯೋಗ ಅಂದರೆ ಕೂಡುವಿಕೆ ಅನ್ನೋದನ್ನು ತಿಳಿದುಕೊಂಡರು. ಈಗ ನಾವು ಕೂಡ ಹೇಳ್ತೀವಿ, ಧ್ಯಾನ ಮಾಡುವಾಗ ಮನಸ್ಸನ್ನು ನಾವು ಭಗವಂತನಲ್ಲಿ ಇಡಲಿಕ್ಕೆ ಸಾಧ್ಯವಿಲ್ಲ, ಪ್ರಯತ್ನ ಪಡ್ತಾ ಇದ್ದೀವಿ, ಅದು ದೇವರಲ್ಲಿ ಕುಳಿತುಕೊಳ್ತಾ ಇಲ್ಲ. ಎಲ್ಲದ ನಮ್ಮೆಲ್ಲರ ಒಂದು ಕಂಪ್ಲೇಂಟ್ ಅಂತ ಹೇಳ್ಬೋದು. ಏನು ಹೇಳ್ತೀವಿ? ಸ್ವಾಮೀಜಿ, ನಾವು ಮನಸ್ಸನ್ನು ಭಗವಂತನಲ್ಲಿ ಏಕಾಗ್ರಗೊಳಿಸಿ ಮನಸ್ಸು ಅತ್ತ ಇತ್ತ ಎತ್ತ ಎಲ್ಲ ಎಲ್ಲ ಕಡೆ ಹೋಗ್ತಾ ಇದೆ. ಅದು ಹಾಗೆ ಆಗೋದು ಯಾಕೆ? ವಾಲ್ಯೂಮ್ ಇಲ್ಲ, ಅದಕ್ಕೆ ಮೈಕೆ ವರ್ಕ್ ಮಾಡ್ತಾ ಇಲ್ಲ. ಸರಿ ಮಾಡ್ತಿದ್ದೆ, ಇದು ಕೇಳ್ತಿದೆ, ಎಷ್ಟೊತ್ತು ಕೇಳುತ್ತೆ ಗೊತ್ತಿಲ್ಲ. ಈಗ ಒಂದು ಸೆಕೆಂಡ್ ಕೇಳುತ್ತೆ, ಮುಂದುವರಿಸೋಣ, ಕಾಯಣ. ಸರಿ, ಈಗ ನಾಮಸ್ಮರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾಮಸ್ಮರಣೆಯನ್ನು ಮಾಡಿದಾಗ ನಾವು ಎಲ್ಲವನ್ನೂ ಮರೆತಾಗ, ಮೊದಲೇ ಹೇಳಿದಾಗೆ, ಇದರಿಂದ ಏನಾಗುತ್ತೆ ಅಂದರೆ ಬಹಳ ಸುಲಭವಾದ ವಿಷಯ. ಎಲ್ಲವನ್ನೂ ಮರೆಯಬೇಕು, ನಮ್ಮನ್ನು ಕೂಡ ನಾವು ಮರೆಯಬೇಕು. ಯಾವಾಗ ಮರೆತಿದೆ, ಮರೆಯುವ ಯೋಗ ಅಂತ ಇಟ್ಕೊಂಡಿದ್ದೇನೆ. ಯೋಗದಲ್ಲಿ ಬೇಕಾದಷ್ಟಿದೆ, ಎಲ್ಲದಕ್ಕೂ ಒಂದೊಂದು ಯೋಗ ಹೆಸರು ಕೊಡ್ಬೋದು. ಭಗವಂತ ಕೂಡ ಕೃಷ್ಣ ಆಮೇಲೆ ಬೇಕಾದರೆ ಹೆಸರು ಕೊಡ 18 ಯೋಗ ಅಂತ ಹೇಳಿದಾನಷ್ಟೇ. ಮಧ್ಯದಲ್ಲಿ ಆಮೇಲೆ ಬರುತ್ತೆ ಅಭ್ಯಾಸ ಯೋಗ ಅಂತ ಬರುತ್ತೆ ಅಲ್ಲಿ. ಈಗ ಎಲ್ಲವೂ ಯೋಗ, ಅದಕ್ಕೆ ನಾನು ಹೇಳಿದೆ ಜೀವನವೇ ಯೋಗ ಅಂತ. ಈ ಮರೆಯುವ ಯೋಗವನ್ನು ನಾವು ಕಲ್ತ್ಕೊಳ್ಳೋದಾದರೆ, ಅಂದರೆ ಪ್ರಯತ್ನಪೂರ್ವಕವಾಗಿ ನಮ್ಮನ್ನು ನಾವು ಮರೆಯೋದು. ನಾನು ಇಲ್ಲಿ ಕುಳಿತಿದ್ದೇನೆ, ಧ್ಯಾನ ಮಾಡ್ತಾ ಕುಳಿತಿದ್ದೇನೆ. ಯಾವಾಗ ನಾನು ಕುಳಿತಿದ್ದೇನೆ, ಧ್ಯಾನ ಮಾಡ್ತಿದ್ದೀನಿ ಅಂತ ಮರೆಯಲಿಕ್ಕೆ ಸಾಧ್ಯವೋ? ಭಜನೆ ಮಾಡ್ತಾ ಇದ್ದೀನಿ, ಭಜನೆ ಮಾಡ್ತಾ ಇದ್ದೀನಿ, ಭಜನೆ ನಡೀತಾ ಇದೆ, ನಾನು ಭಜನೆ ಮಾಡ್ತಾ ಇದ್ದೀನಿ ಅನ್ನೋದು ಹೋಗಬೇಕು ಮನಸ್ಸಿನಿಂದ. ಭಜನೆ ಒಂದೇ ಉಳ್ಕೊಳ್ಬೇಕು, ಆದರೆ ನಮ್ಮ ನಿಜವಾದ ಸಂತೋಷ ಅನ್ನೋದು ಬರೋದು. ದಿನನಿತ್ಯ ಜೀವನದಲ್ಲಿ ಇದನ್ನು ಅನುಭವಿಸ್ತೀವಿ ನಾವೆಲ್ಲ. ಯಾವಾಗ ತುಂಬ ಸಂತೋಷವಾಗಿರೋದು? ಪ್ರತಿದಿನ ಸಂತೋಷವಾಗಿರ್ತೀವಿ. ಯಾವಾಗ ಅಂದರೆ ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವಾಗ, ಚೆನ್ನಾಗಿ ನಿದ್ರೆ ಮಾಡ್ತಾ ಇರುವಾಗ. ಅದರಲ್ಲೂ ಕನಸಿಲ್ಲದ ನಿದ್ರೆ, ಕನಸಿದ್ರೆ ಅದು ನಿದ್ರೆ ಅಲ್ಲ ತಿರ್ಗಾ. ಕನಸಿಲ್ಲದ ನಿದ್ರೆ ಮಾಡ್ತಾ ಇರುವಾಗ ನೀವು ಬಹಳ ಆನಂದದಲ್ಲಿರ್ತೀರಿ. ನಿಮಗೆ ಆನಂದದಲ್ಲಿ ಇದೀ ಅನ್ನೋದು ಗೊತ್ತಿಲ್ಲ. ಎದ್ದ ಮೇಲೆ ಏನು ಹೇಳ್ತೀರಿ? ಚೆನ್ನಾಗಿ ಮಲಗಿದ್ದೆ, ಆನಂದವಾಗಿದ್ದೆ, ನನಗೇನಾಗ್ತಾ ಇದೆ ಅಂದರೆ ಗೊತ್ತಿರಲಿಲ್ಲ. ಆನಂದ ಅನ್ನೋದು ಇತ್ತು ಅಲ್ಲಿ, ಸಂಪೂರ್ಣವಾದ ಆನಂದ ಇತ್ತು. ಆ ಆನಂದ ಹೇಗೆ ದೊರೆಯಿತು ಅಂದರೆ, ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತಿದ್ದರಿಂದ ಆ ಒಂದು ಆನಂದ ನಮಗೆ ದೊರೆತಿತ್ತಲ್ಲಿ. ಭಗವಂತನಲ್ಲಿ ಹೀಗೆ ಮರೆಯಲಿಕ್ಕಾಗದಾದರೆ, ಒಬ್ಬರು ಋಷಿಗಳು ಹೇಳ್ತಾರೆ, ನಿದ್ರೆಗೂ ಸಮಾಧಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ನಿದ್ರೆಯಲ್ಲಿ ನೀನು ನೀನು ಸಂಪೂರ್ಣವಾಗಿ ಮರೆತಿದ್ದಾಗ ಯಾವೊಂದು ಆನಂದವನ್ನು ಪಡೀತೀಯೋ, ಸಮಾಧಿ ಸ್ಥಿತಿಯಲ್ಲಿದ್ದಾಗಲೂ ಅದೇ ಆನಂದ ಪಡೆಯುತ್ತೆ. ಎರಡಕ್ಕೂ ಏನು ವ್ಯತ್ಯಾಸ? ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಈ ನಿದ್ರೆ ಅನ್ನೋದು ನಮ್ಮ ಅಧೀನದಲ್ಲಿಲ್ಲ. ಪ್ರತಿದಿನ ನಾನು ಸ್ವಪ್ನವೇ ಇಲ್ಲದ ಆನಂದಕರವಾದ ನಿದ್ರೆಯನ್ನು ನಾನು ಮಾಡ್ತೀನಿ ಅಂತ ನಿಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಅದಾಗೆ ಬರಬೇಕದು, ಅದಾಗೆ ಬಂದಾಗ ನಿಮಗೆ ನಿದ್ರೆ ಚೆನ್ನಾಗಿತ್ತು ಅಂತ. ಆದರೆ ಸಮಾಧಾನ ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಿ ಮಾಡಿ ಮಾಡಿ ಅದನ್ನು ಪಡೆದುಕೊಂಡ್ರೆ ಯಾವಾಗ ಬೇಕಾದರೂ ನಾವು ಸಮಾಧಿಗೆ ಹೋಗ್ಬೋದು. ಆಗ ನಿಮ್ಮ ಅಧೀನದಲ್ಲಿ ಇರುತ್ತೆ. ಇನ್ನೂ ಒಂದು ವ್ಯತ್ಯಾಸ ಇದೆ, ಅವೆರಡೂ ಅಷ್ಟು ಒಂದೇ ಆದರೂ ಕೂಡ ಸಂತೋಷದ ದೃಷ್ಟಿಯಲ್ಲಿ ಸ್ವಾಮಿ ವಿವೇಕಾನಂದನ ಒಬ್ಬರನ್ನು ಈ ಪ್ರಶ್ನೆಯನ್ನು ಹಾಕ್ತಾರೆ. ಈ ಒಂದು ಸುಷುಪ್ತಿಗೂ, ಸುಷುಪ್ತಿ ಅಂದರೆ ಕನಸಿಲ್ಲದ ನಿದ್ರೆ, ಸುಷುಪ್ತಿಗೂ ಸಮಾಧಿಗೂ ಏನು ವ್ಯತ್ಯಾಸ ಸ್ವಾಮೀಜಿ ಅಂತ ಕೇಳಿದರೆ ಸ್ವಾಮಿಗಳು ತುಂಬ ಸುಲಭ. ಒಬ್ಬ ಮೂರ್ಖ ಸುಷುಪ್ತಿಗೆ ಹೋದರೆ ಎದ್ದ ಮೇಲೆ ಇನ್ನು ಮೂರ್ಖನಾಗಿ ಇರ್ತಾನೆ. ಒಬ್ಬ ಮೂರ್ಖ ಸಮಾಧಿಗೆ ಹೋದರೆ ಎದ್ದ ಮೇಲೆ ಜ್ಞಾನಿಯಾಗಿ ಎದ್ದು ಬಿಡ್ತಾನೆ ಅಂತ ಹೇಳಿದೆ. ಸಮಾಧಿಯಲ್ಲಿ ಜ್ಞಾನ ಅನ್ನೋದು ಬರುತ್ತೆ, ನಿಮಗೆ ತಿಳಿಯುತ್ತೆ. ನಿಮ್ಮ ಅರಿವು, ನಾನು ಯಾರು ಅನ್ನೋದ ಅರಿವು ನಿಮಗೆ ಸಮಾಧಿಯಲ್ಲಿ ಸಂಪೂರ್ಣವಾಗಿ ಬರುತ್ತೆ. ನಾನು ಆ ಒಂದು ಸಚಿವಾನಂದ ಸ್ವರೂಪವಾದ ಆತ್ಮ ಅನ್ನುವ ಒಂದು ಅರಿವು ಬಂದ ಮೇಲೆ ಆಮೇಲೆ ಪ್ರಪಂಚ ಏನು ಅನ್ನೋದು ಅರ್ಥವಾಗುತ್ತೆ, ಜಗತ್ತು ಏನು ಅನ್ನೋದು ಅರ್ಥವಾಗುತ್ತೆ. ಇದನ್ನು ಸಾಧನೆಯಿಂದ ತಿಳಿಯಬೇಕು. ಸಾಧನೆ ಹಲವಾರು ಸಾಧನೆಗಳಿವೆ, ಅದರಲ್ಲಿ ಭಕ್ತಿ ಸಾಧನೆ ಒಂದು. ನಾವೆಲ್ಲ ತಿಳ್ಕೊಂಡಿದ್ದೀವಿ, ಎಲ್ಲರೂ ಹೇಳ್ತಾರೆ ಕೂಡ, ಇರೋದಲ್ಲೆಲ್ಲ ಭಕ್ತಿಯೋಗವೇ ಅತ್ಯಂತ ಸುಲಭವಾದದ್ದು ಅಂತ. ಹಾಗೇನಿಲ್ಲ, ಎಲ್ಲ ಯೋಗಗಳು ಒಂದೇ, ಎಲ್ಲ ಕಷ್ಟವೇ. ಭಕ್ತಿ ಯೋಗ ಅನ್ನೋದು ಅಷ್ಟೇ ಕಷ್ಟವಾದದ್ದು. ಇವತ್ತು ಇಡೀ ಪ್ರವಚನ ಮುಗಿದ ಮೇಲೆ ನಿಮಗೆ ಅದು ಅನುಭವ ಆಗುತ್ತೆ. ಭಕ್ತಿ ಯೋಗ ಅನ್ನೋದು ಕೂಡ ಎಲ್ಲ ಯೋಗದ ರೀತಿಯಲ್ಲಿ ಎಷ್ಟು ಕಷ್ಟವಾದದ್ದು ಅಂತ. ಇದನ್ನು 12ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ಸ್ವಲ್ಪ ವಿಶೇಷವಾಗಿ ಹೇಳಿದನಾದರೆ ನಿಜವಾಗಿ ನೋಡಿದರೆ ಇಡೀ ಭಗವದ್ಗೀತೆ ಭಕ್ತಿಯೋಗವೇ. ಭಕ್ತಿಯಿಂದ ಶುರುವಾಗುತ್ತೆ, ಭಕ್ತಿಯಿಂದ ಮುಗಿಯುತ್ತೆ. ಇಡೀ ಭಗವದ್ಗೀತೆಯನ್ನು ಅದರ ಸಂದೇಶವನ್ನು ಮೂರೇ ಮೂರು ಪದದಲ್ಲಿ ಹೇಳ್ಬೋದು ನಾವು. ಅದರ ಮೇಲೆ ನೀವು ಆಮೇಲೆ ಎಷ್ಟು ಬೇಕಾದ್ರೂ ವ್ಯಾಖ್ಯಾನ ಮಾಡ್ಬೋದು, ಪುಸ್ತಕ ಬರೀಬೋದು, ಎಲ್ಲ ಹೇಳಿ ತಿರುಗಿ ಅಲ್ಲೇ ಬಂದು ಬಂದು ಬಂದು ನಿಲ್ಲುತ್ತದೆ. ಏನು ಆ ಮೂರು ಉಪದೇಶಗಳು? ಮೊದಲನೆಯದಾಗಿ ಕೃಷ್ಣ ಪರಮಾತ್ಮ ಶುರು ಮಾಡೋದು ಸ್ವಧರ್ಮ. ಆ ಸ್ವಧರ್ಮ ಅನ್ನೋದು ವಿಶೇಷ ರೀತಿಯಾದ ಒಂದು ಭಕ್ತಿ, ಅದನ್ನು ಅಧ್ಯಯನ ಮಾಡಿದ ನಮಗೆ ಗೊತ್ತಾಗುತ್ತೆ, ಅದನ್ನು ಹೇಳ್ತೀನಿ. ಎರಡನೆಯದು ಸಂಯಮ, ಅಂದರೆ ಮತ್ತೆ ಮತ್ತೆ ಮತ್ತೆ ಹೇಳ್ತಾನೆ, ಭಗವಂತನಲ್ಲಿ ಮನಸ್ಸನ್ನು ಇಡಬೇಕಾದರೆ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ನಿಗ್ರಹಿಸಬೇಕು. ಇಂದ್ರಿಯಗಳನ್ನು ಸ್ವೇಚ್ಛಾಚಾರವಾಗಿ ಬಿಟ್ಟುಬಿಟ್ಟು ಅದೇ ಸಮಯದಲ್ಲಿ ಭಗವಂತನ ಧ್ಯಾನವನ್ನು ಮಾಡ್ತೀನಿ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಸಂಯಮದ ಬಗ್ಗೆ ಮತ್ತೆ ಮತ್ತೆ ಮತ್ತೆ ಅದರಲ್ಲಿ ಇದನ್ನು ಮಾಡಿ. ಮೂರನೇದು ಇನ್ನೂ ಮುಖ್ಯವಾದದ್ದು, ಕೃಷ್ಣ ಪರಮಾತ್ಮನಿಗೆ ಅತ್ಯಂತ ಪ್ರಿಯವಾದದ್ದು, ಆ ಮೂರನೇ ಇದೆ ಸಮರ್ಪಣೆ. ನಿನ್ನನ್ನು ನೀನು ಸಂಪೂರ್ಣವಾಗಿ ಭಗವಂತನಲ್ಲಿ ಸಮರ್ಪಿಸಿಕೋ. ಸ್ವಧರ್ಮ, ಸಂಯಮ ಹಾಗೂ ಸಮರ್ಪಣೆ. ಈ ಭಗವದ್ಗೀತೆ ಅನ್ನೋದು ಸರಿಯಾಗಿ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಿಂದ ಶುರುವಾಗುತ್ತೆ. ಯಾವಾಗ ಅರ್ಜುನ ಹೇಳ್ತಾನೆ ಕೃಷ್ಣ ಪರಮಾತ್ಮನಿಗೆ, ಶಿಷ್ಯಸ್ತೇಹಂ ಸಾಧಿಮಾಂತಾಂ ಪ್ರಪನ್ನಂ. ಓ ಕೃಷ್ಣ ಪರಮಾತ್ಮ, ನನ್ನನ್ನು ನೀನು ನಿನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿ ನನಗೆ ಉಪದೇಶ ಮಾಡು. ಒಂದು ಸ್ವಾರಸ್ಯಕರವಾದ ವಿಷಯ ಇದರಲ್ಲಿ, ಕೃಷ್ಣ ಪರಮಾತ್ಮ ಅರ್ಜುನ ಎಷ್ಟೋ ವರ್ಷಗಳಿಂದ ಸ್ನೇಹಿತರಾಗಿದ್ದವರು, ಆದರೆ ಎಂದೂ ಕೃಷ್ಣ ಪರಮಾತ್ಮ ಒಂದು ದಿವಸವಾದರೂ ಇವನಿಗೆ ಆಧ್ಯಾತ್ಮಿಕತೆಯನ್ನು ಬೋಧಿಸಿದ್ದನ್ನು ನೀವು ಮಹಾಭಾರತದಲ್ಲಿ ಕಾಣೋದಿಲ್ಲ. ಈ ಭಗವದ್ಗೀತೆಯಲ್ಲಿ ಯಾವಾಗ ಕೃಷ್ಣ ಅರ್ಜುನ ಸಂಪೂರ್ಣವಾಗಿ ಭಗವಂತನಲ್ಲಿ ಶರಣಾಗತನಾಗಿ ತನ್ನನ್ನು ತಾನು ಸಮರ್ಪಿಸಿಕೊಂಡು ನನಗೆ ನೀನು ಉಪದೇಶವನ್ನು ಮಾಡು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ತಿಳಿಸು ಅಂತ ಹೇಳಿದ ಮೇಲೇ ಕೃಷ್ಣ ಪರಮಾತ್ಮ ಮೊದಲ ಬಾರಿಗೆ ಆಧ್ಯಾತ್ಮಿಕದ ಬಗ್ಗೆ ಅರ್ಜುನನಿಗೆ ಬೋಧಿಸ್ತಾನೆ. ಆ ಬೋಧನೆ ಎಲ್ಲ ಮುಗಿದ ಮೇಲೆ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅರ್ಜುನ ನಿಂಗೆ ಇಷ್ಟೆಲ್ಲ ಹೇಳಿದೆ ನನಗೆ ಗೊತ್ತು, ಇಷ್ಟೆಲ್ಲ ನಿಂಗೆ ಅರ್ಥ ಆಗಿರೋದಿಲ್ಲ, ಸರಿಯಾಗಿ ಅರ್ಥ ಇದೆ, ಕಾದಷ್ಟು ಪ್ರಶ್ನೆ ನೀನು ಕೇಳಿದೆ, ನಾನು ಹೇಳ್ತಾನೆ ಬಂದೆ, ಆದರೂ ಕೂಡ ನಿನಗೆ ಇದನ್ನು ಅರ್ಥವಾಗಿಲ್ಲ. ಆದ್ದರಿಂದ ನೀನೇನು ಮಾಡು, ನಾನು ನಿನ್ನನ್ನು ಕಾಪಾಡಬೇಕಾದರೆ ನಿನ್ನೆಲ್ಲ ಪಾಪಗಳನ್ನು ನಾಶ ಮಾಡಿ ನಿಜವಾಗಿ ನೀನು ಭಗವಂತನ ಸಾಕ್ಷಾತ್ಕಾರವನ್ನು ಕೊಡಬೇಕು ಅನ್ನೋ ಆಸೆ ಇದ್ದು ನಿನಗೆ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಇದೇ ಕೊನೆಯ ಶ್ಲೋಕ ಭಗವದ್ಗೀತೆಯಲ್ಲಿ ಉಪದೇಶದಲ್ಲಿ ಎಲ್ಲವನ್ನು ಇಷ್ಟದಲ್ಲಿ ಏನೇನು ನಾನು ಬೋಧಿಸಿದ ಧರ್ಮನ ಎಲ್ಲ ಧರ್ಮಗಳನ್ನು ನಾ ಅದರಲ್ಲೇ ಇಟ್ ಇನ್ಕ್ಲೂಡ್ಸ್ ಕೃಷ್ಣ ಏನು ಇಷ್ಟು ಹೇಳಿದ್ನ ಅದು ಕೂಡ ಅದೆಲ್ಲವನ್ನು ನೀನು ಬಿಟ್ಬಿಡು ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ನೀನೇ ನನಗೆ ಗತಿ ಅಂತ ಸಂಪೂರ್ಣವಾಗಿ ಶರಣಾಗು. ಆಗ ಅಹಂ ತಾಂ ಸರ್ವ ಪಾಪೇಭ್ಯೋ ನಿನ್ನೆಲ್ಲ ಪಾಪಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ಮೋಕ್ಷಯಿಷ್ಯಾಮಿ ನಿನಗೆ ಮೋಕ್ಷ ಕೊಡ್ತೀನಿ. ಮಾ ಶುಚಃ ದುಃಖ ಪಡಬೇಡ. ಯಾಕೆಂದ್ರೆ ಅರ್ಜುನ ದುಃಖ ಪಡ್ತಿದ್ದ ಇಷ್ಟೊತ್ತು ಅವನು ಶುರು ಮಾಡಿದ್ದೆ ದುಃಖದಿಂದ. ಕೃಷ್ಣ ಪರಮಾತ್ಮ ಶುರು ಮಾಡಿದ್ದು ಕೂಡ ಅಶೋಚ್ಯ ನನ್ನೇ ಶೋಚಿಸ್ತಂ ಅನ್ನೋ ಶ್ಲೋಕದಿಂದ ಅಂದರೆ ನೀನು ಯಾ ದುಃಖ ಪಡಬಾರದು. ಯಾರಿಗಾಗಿ ದುಃಖ ಪಡಬಾರದು ಅವ್ರಿಗಾಗಿ ದುಃಖ ಪಡ್ತಾ ಕುಳಿತಿದ್ದಿ. ದುಃಖ ಬೇಡ ಇಡೀ ಗೀತೆಯ ಉಪದೇಶವೇ ದುಃಖ ಬೇಡ ಅನ್ನೋದು. ಶುರು ಮಾಡೋದು ದುಃಖ ಬೇಡ ಅಂತ ನಿನ್ನ ದುಃಖವನ್ನೆಲ್ಲ ನಾಶ ಮಾಡ್ತೀನಿ ಅಂತ ಕೊನೆಯಲ್ಲಿ ಕೃಷ್ಣ ಪರಮಾತ್ಮ ಯಾವಾಗ ನೀನು ಯಾವಾಗ ನನ್ನಲ್ಲಿ ಸಂಪೂರ್ಣವಾಗಿ ಶರಣಾಗತಿ. ಈ ಸಂಪೂರ್ಣವಾಗಿ ಶರಣಾಗೋದು ಅನ್ನೋದು ಶರಣಾಗೋದು ಅಂದರೆ ಏನು ನಮಗೇನು ಅರ್ಥ ಆಗೋದಿಲ್ಲ. ದೇವರೇ ನಿನ್ನೆ ನಾನು ಸಂಪೂರ್ಣವಾಗಿ ಶರಣಾಗತನಾಗಿದ್ದೀನಿ ಅಂತ ಹೇಳ್ತೀವಿ. ಆದರೆ ಹೇಳಲಿಕ್ಕೆ ಮುಂಚೆಗೋ ಹೇಳಿ ಆದಮೇಲೋ ನಮ್ಮ ಒಂದು ಜೀವನದಲ್ಲಿ ಏನಾದರೂ ಪರಿವರ್ತನೆ ಇದೆಯೇ? ಹೇಳಲಿಕ್ಕೆ ಮುಂಚೆ ಹೇಗಿದ್ದು ಹೇಳಾದ್ಮೇಲೆ ಹಾಗೆ ಇದ್ದೀವಿ. ಅವರೇನು ಶರಣಾಗತರದು? ಶರಣಾಗತರಾಗೋದ್ರೆ ಇರೋ ಎಲ್ಲ ಯೋಗಗಳಿಂದ ಅತ್ಯಂತ ಕಷ್ಟವಾದದ್ದು. ಯಾವಾಗ ನಮ್ಮ ಇದರಲ್ಲಿ ನಾನು ಅನ್ನೋದು ಸಂಪೂರ್ಣವಾಗಿ ಹೋಗುತ್ತೀಯೋ, ನಾನು ಅನ್ನೋ ಸ್ವಲ್ಪವೂ ಇದ್ರೂ ಕೂಡ ಶರಣಾಗತಿ ಆಗೋದಿಲ್ವಂತೆ. ರಾಮಕೃಷ್ಣ ಪರಮಹಂಸರು ಗಿರೀಶ್ ಚಂದ್ರ ಘೋಷ್ ಜೀವನ ಓದಿ, ಗಿರೀಶ್ ಚಂದ್ರ ಘೋಷ್ಗೆ ಹೇಳಿದ್ರು ರಾಮಕೃಷ್ಣರು, ನೋಡಪ್ಪ ನಿನ್ನ ದಿನ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ದೇವರ ಹೆಸರು ಹೇಳಪ್ಪ, ಅಷ್ಟು ಸಾಕು ನಾನು ಕಾಪಾಡ್ತೀನಿ ನಿನ್ನ ಅಂತ. ಗಿರೀಶ್ ಘೋಷ್ ಸತ್ಯವಂತ, ಅವನನ್ನು ಗುರುಗಳು ಆಗೋಲ್ಲ. ಯಾಕೆ? ನಾ ಕುಡ್ಕ ಸ್ವಾಮೀಜಿ, ಯಾವಾಗ ಕುಡಿತೀನಿ ಯಾವಾಗ ಹೇಳ್ತೀನಿ, ಎದ್ದಾಗ ಬೆಳಗ್ಗೆನೇ ಆಗೋಗಿರುತ್ತೆ, ಮಲಕೊಳ್ಳುವ ರಾತ್ರಿ ಮುಗಿದೋಗಿರುತ್ತೆ. ನಿಮ್ಗೆ ಹೇಗೆ ನಾನು ಬೆಳಗ್ಗೆ ಒಂದ್ಸಲ ದೇವ್ರಿಗೆ ಹೇಳ್ತೀನಿ ಸಾಯಂಕಾಲ ಒಂದು ಹೇಳ್ತೀನಿ ನಿಮ್ಗೆ ಮಾತು ಕೊಡಲಿ? ರಾಮಕೃಷ್ಣ ನಕ್ಕರು, ಸರಿ ಆಗ ನೀನು ವಕಾಲತ್ತಲ್ಲೇ ನಾನು ಕೊಟ್ಬಿಡು, ನಿನಗೆ ಏನೇನು ಒಳ್ಳೇದು ಬೇಕೋ ನಾನು ಎಲ್ಲ ಮಾಡ್ತೀನಿ, ನೀನು ಮಾತ್ರ ಎಲ್ಲ ರಾಮಕೃಷ್ಣರು ಅಂತ ಹೇಳ್ತಾ ಇರಬೇಕಷ್ಟೆ, ಎಲ್ಲ ದೇವರಿಚ್ಛೆ ದೇವರಿಚ್ಛೆ ಅಂತ ಹೇಳಬೇಕಷ್ಟೆ, ಸರಿ ಅಂತ ಅದು ಸ್ವಲ್ಪ ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಆಮೇಲೆ ಅವನು ಹೇಳ್ತಾನೆ ಕೊಟ್ಬಿಟ್ಟು ಮನೆಗೆ ಬಂದ್ಬಿಟ್ಟೆ, ಆಮೇಲೆ ಎಷ್ಟು ಕಷ್ಟ ಆಗ್ತೀನಿ ಅಂದರೆ ನಾನು ಬರೋಲ್ಲ ಅಂತ ಹೇಳೋಕೆ ಹೋಗೋದಾದರೆ ತಕ್ಷಣ ರಾಮಕೃಷ್ಣ ಹೇಳ್ತಾರೆ ದೇವರಿಚ್ಛೆಯಿಂದ ನಾನು ಬರೋಕ್ಕಾಗ್ತಿಲ್ಲ ಅಂತ ಹೇಳು, ನೀನು ಯಾರು ನಿನ್ನ ವಕಾಲತ್ತಲ್ಲೇ ನಾನು ಕೊಟ್ಬಿಟ್ಟಿದ್ವಿ. ಅವನು ಹೇಳ್ದ ಎಷ್ಟು ಕಷ್ಟ ಆಗೋಯ್ತು ಅಂತ ಹೇಳಿದ್ರೆ ಒಂದು ದಿವಸ ರಾಮಕೃಷ್ಣ ತೀರು ಹೋದ ಮೇಲೆ ಅವರು ಹೋದ್ರ ಶಿಷ್ಯರೆಲ್ಲ ಒಂದು ಬಾಲಾನಗಲ್ಲಿ ಕುಳಿತಿದ್ರು, ಗಿರೀಶ್ ಘೋಷ್ ಕೂಡ ಬಂದು ವಿವೇಕಾನಂದರು ಎಲ್ಲ ಕುಳಿತಿದ್ದಾರೆ. ಒಬ್ಬೊಬ್ಬರನ್ನ ಕೇಳಿದೆ, ನೋಡಿ ನಿಮ್ಗೊಂದು ಪ್ರಶ್ನೆ ಇದೆ ಅಂದ. ಏನು? ನೀವು ದೇವ್ರನ್ನ ಎಷ್ಟೊತ್ತು ನೆನೀತೀರಿ? ಎಷ್ಟೊತ್ತು ದೇವ್ರನ್ನ ನೆನೀತೀರಿ? ಒಬ್ಬರೊಬ್ಬರು 10 ಗಂಟೆ, ಇನ್ನೊಬ್ರು 12 ಗಂಟೆ, ಎಲ್ಲ ಧ್ಯಾನ ಮಾಡೋರು ಧ್ಯಾನ ಸಿದ್ಧರು, ಒಬ್ಬರು 4 ಗಂಟೆ, ಎಲ್ಲ 8 ಗಂಟೆ ಎಲ್ಲ ಹೇಳಿದ್ರು. ಎಲ್ಲ ಸರಿ ಸರಿ ಅಂತ ಸಂತೋಷ ಪಡ್ತಿದ್ದ. ಕೊನೆಗೆ ಒಬ್ಬರೊಬ್ಬರು ಗಿರೀಶ್ ಕೇಳಿದ್ರು, ಗಿರೀಶ್ ನೀ ಎಷ್ಟೊತ್ತು ನೆನೀತಿ ಅಂತ ಕೇಳಿದ್ರು. ಅವ್ನು ನಕ್ಕ, ನನಗೆ ಅದೇ ಪ್ರಶ್ನೆ, ಅದಕ್ಕೆ ನಿಮ್ಮನ್ನು ಕೇಳ್ತಿರೋದು, ನನಗೆ ಅವ್ರನ್ನ ಮರೆಯೋಕ್ಕೆ ಆಗ್ತಿಲ್ಲ. ನನ್ನ ಪ್ರಶ್ನೆ ಏನು ಅಂದರೆ ದಿನದಲ್ಲಿ ಒಂದು ಕ್ಷಣ ಕೂಡ ಅವ್ರನ್ನ ಮರೆಯಲಿಕ್ಕೆ ಆಗ್ತಾ ಇಲ್ಲ, ಅದು ನನ್ನ ಪ್ರಶ್ನೆ. ನೀವೆಲ್ಲ ಸ್ವಲ್ಪ ಹೊತ್ತಾದರೂ ಮರೀತೀರಿ, 10 ಗಂಟೆ ಧ್ಯಾನ ಮಾಡ್ತೀನಿ ಇನ್ನು 14 ಗಂಟೆ ಮರೀತಿದ್ದೀರಿ ಅಂತ. ಯಾಕೆಂದರೆ ರಾಮಕೃಷ್ಣರು ಅವನನ್ನು ಹೇಗೆ ಮಾಡಿದ್ರು ಕೊನೆಗೆ ಅವನ ವಕಾಲತ್ತನವರು ಕೊಟ್ಟಿದ್ದರಿಂದ ಅವನು ಪ್ರಯತ್ನ ಪಟ್ಟು ಪಟ್ಟು ಪಟ್ಟು ಪಟ್ಟು ಪಟ್ಟು ಅವನಲ್ಲಿ ಅವನು ಅನ್ನೋದೇ ಹೊರಟೋಯ್ತು, ಬರೀ ರಾಮಕೃಷ್ಣನ್ ಮಾತ್ರ ಉಳಿದಿದ್ದರು ಅದರಲ್ಲಿ. ಅದು ನಿಜವಾದ ಶರಣಾಗತಿ. ಆ ಶರಣಾಗತಿ ಅನ್ನೋದಲ್ಲಿ ಜ್ಞಾನ ಅನ್ನೋದು ಸಂಪೂರ್ಣ ಅದು ಹೇಗೆ ಬರುತ್ತೆ ಅದು, ಅದನ್ನು ಕೃಷ್ಣ ಪರಮಾತ್ಮ 12ನೇ ಅಧ್ಯಾಯದಲ್ಲಿ ಇದೇ ನಿಜವಾದ ಭಕ್ತಿ ಸಾಧನೆ. ಅದರಲ್ಲಿ ವ್ಯವಸ್ಥೆ ಹೇಗೆ ಇಂಥ ಒಂದು ಭಕ್ತಿಯನ್ನು ಪಡೆಯೋದು ಭಕ್ತಿಯನ್ನು ಸುಮ್ಮನೆ ದೇವಸ್ಥಾನಕ್ಕೆ ಹೋಗೋದು ಭಜನೆ ಮಾಡೋದು ಅದನ್ನೆಲ್ಲ ನಾವು ಭಕ್ತರು ಅಂತ ಹೇಳ್ತೀವಿ. ತೋರಿಕೆಯ ಭಕ್ತರಷ್ಟೇ, ನಿಜವಾದ ಭಕ್ತಿ ಅಲ್ಲ. ಅದರಿಂದ ಭಗವಂತ ಸಿಗೋದಿಲ್ಲ. ಭಗವಂತ ಸಿಗಬೇಕಾದ ಭಕ್ತಿ ಅಂದರೆ ಬೇರೆ. ಅದನ್ನು ಕೃಷ್ಣ ಪರಮಾತ್ಮ ಅರ್ಜುನ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಏನು ಹೇಳ್ತಾನೆ ಅವನು? ಹೇಳ್ತಾನೆ, ಮಯೇವ ಮನಾದಸ್ವ ಮಯಿ ಬುದ್ಧಿ ನಿವೇಶಯ ನಿವಸಿಷ್ಯತಿ ಮಯೇವ ಅಥವೋರ್ಧ್ವಂ ನ ಸಂಶಯ. ಅರ್ಜುನ, ನೀನೇನು ಮಾಡಬೇಕಂದ್ರೆ ನನ್ನಲ್ಲೇ ಮನಸ್ಸನ್ನಿಡು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲೇ ಇಡು. ಆಗ ನೀನು ನನ್ನಲ್ಲೇ ನೆಲೆಸುತ್ತೀಯೇ, ಆಗ ನಾನು ನಿನ್ನವನಾಗಿ ಬಿಡುತ್ತೇನೆ. ಯೋಚನೆ ಮಾಡಿದು, ನನ್ನಲ್ಲೇ ನೀನು ಯಾವಾಗಲೂ ಮನಸ್ಸನ್ನಿಡು. ನಮ್ಮ ಪ್ರಶ್ನೆ ಈಗ, ನಮ್ಮ ಕೈಲಿ 5 ನಿಮಿಷ ಮನಸ್ಸನ್ನಿಡೋಕ್ಕಾಗ್ತಾ ಇಲ್ಲ. ಹಾಗಿರುವಾಗ 24 ಗಂಟೆ ಅವನಲ್ಲೇ ಮನಸ್ಸನ್ನು ಹೇಗಿಡೋದು? ಇದು ಅರ್ಜುನನಿಂದ ಸಾಧ್ಯ ಇಲ್ಲ. ಆದ್ದರಿಂದ ಅರ್ಜುನ ಮುಂಚೆನೆ ಹೇಳಿದ್ದ ಅವನು, ಕೃಷ್ಣ ಚಂಚಲಂ ಹಿ ಮನಃ ಕೃಷ್ಣ, ಮನಸ್ಸು ಅತ್ಯಂತ ಚಂಚಲವಾದದ್ದಪ್ಪ, ನನ್ನ ಮನಸ್ಸು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ಇದು ಭಗವದ್ಗೀತೆ ಕಾಲದಿಂದ ಬರ್ತಾ ಇದೆ ಈ ಪ್ರಶ್ನೆ, ನಮ್ದು ಮಾತ್ರ ಅಲ್ಲ. ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಈ ಸಮಸ್ಯೆ ಸಾವಿರಾರು ವರ್ಷಗಳಿಂದ ಇರುವಂಥದ್ದು. ಕೃಷ್ಣ ಅದಕ್ಕೋಸ್ಕರ ನಾನು ಹೇಳ್ತೇನೆ, ಅಥ ಚಿತ್ತಂ ಸಮಾಧಾತಂ ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತಂ ಧನಂಜಯ. ಕೃಷ್ಣನಿಗೂ ಗೊತ್ತು, ಅರ್ಜುನನ ಕೈಲಿ 24 ಗಂಟೆ ಮನಸ್ಸನ್ನು ಇಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವನ ಮುಂದಿನ ಶ್ಲೋಕರು ಉತ್ತರ ಹೇಳ್ಬಿಟ್ಟ, ಗೊತ್ತು ನನಗೆ ನಿನ್ಕನ ಆಗೋದಿಲ್ಲ. ಅಥಚಿತ್ತಂ ಸಮಾಧಾತಂ ನ ಶಕ್ನೋಷಿ, ನಿನಗೆ ಮನಸ್ಸನ್ನು ನನ್ನಲ್ಲಿ ಇಡಲಿಕ್ಕೆ ಆಗದೇ ಇದ್ರೆ ಅಭ್ಯಾಸ ಯೋಗವನ್ನು ಮಾಡು. 18 ಯೋಗದ ಜೊತೆ ಇನ್ನೊಂದು ಯೋಗ ಅಭ್ಯಾಸ ಯೋಗ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಅಭ್ಯಾಸ ಯೋಗ ಅಂದ್ರೇನು? ಮತ್ತೆ ಮತ್ತೆ ಪ್ರಯತ್ನ ಬಿಡು, ಒಂದ್ಸಲ ಆಗೋಲ್ಲ ಅಂದರೆ ಬಿಟ್ಬಿಡ. ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾರೆ. ಅವರು ಭಾಳ ಸೂಕ್ಷ್ಮವಾಗಿ, ಅವರು ತೀಕ್ಷ್ಣ ಬುದ್ಧಿ. ಒಂದು ದಿವಸ ಸರ್ಕಸ್ಗೆ ಹೋಗ್ತಾರೆ, ಅವ್ರಿಗೆ ಎಲ್ಲದರಲ್ಲೂ ಕುತೂಹಲ ಇರ್ತಿತ್ತು. ಯಾಕೆಂದರೆ ಎಲ್ಲ ಕಡೆ ಭಗವಂತನ ನೋಡೋರು. ಅವರು ನನ್ನ ಸರ್ಕಸ್ಗೆ ಕರ್ಕೊಂಡು ಹೋಗೋ, ಸರ್ಕಸ್ ಬಂದಿದೆಯಲ್ಲ ಅಂತ ಹೇಳಿದರು. ಅವ್ರ ಭಕ್ತರೆಲ್ಲ ಕರ್ಕೊಂಡು ಹೋದರು, ಕೂರಿಸಿದ್ರು. ಅವರು ಅದರಲ್ಲೂ ಕೂಡ ಯಾವುದೇ ಒಂದು ವಸ್ತುವನ್ನು ಅನುಭವಿಸಿದ್ರು ಸಂಪೂರ್ಣವಾಗಿ. ಅವ್ರು ಹೇಳಿ, ಚಿಕ್ಕ ಕೆಳಗಡೆ 4 ಸೀಟೆಲ್ಲ ತಗೋಬಿಡ, ಬೆಸ್ಟ್ ಸೀಟು ಕೂತ್ಕೋಬೇಕು, ಹೈಯೆಸ್ಟ್ ಆ ಗ್ಯಾಲ್ರಿಯಲ್ಲಿ ಕರ್ಕೊಂಡೋಗಿ ಕೂರಿಸು ಅಂದರು. ಸರಿ, ಅವ್ರಿಗೆ ಆ ಟಿಕೆಟನ್ನು ಕೊಂಡ್ಕೊಂಡು ಅವರ ಇದನ್ನು ಮಾಡೋದನ್ನು ಕೂಡ ಎಷ್ಟು ಆನಂದವಾಗಿ ಮಾಡ್ತಾ ಇದ್ರು ಸಂಪೂರ್ಣ ಮನಸ್ಸಿನಿಂದ. ದೊಡ್ಡ ಇದರಲ್ಲಿ ಬೆಸ್ಟ್ ಸೀಟಲ್ಲಿ ಕೂರಿಸಿದ್ದಾರೆ, ನೋಡ್ತಾ ಇದ್ದಾರೆ. ಒಬ್ಬಳು ಹೆಂಗಸು ಒಂದು ತಂತಿ ಮೇಲೆ ಒಂದು ಚಕ್ರದ ಸೈಕಲ್ನ ಬಿಟ್ಕೊಂಡು ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಹೋಗ್ತಾ ಇದ್ದಾಳೆ. ಅವ್ರ ಪಕ್ಕದಲ್ಲಿ ಬಿಟ್ಕೊಂಡು, ಹೇ ನೋಡು ನೋಡು, ಇವಳು ಸ್ವಲ್ಪ ಗಮನ ತಪ್ಪಿಟ್ರು ಕೂಡ, ಒಂಚೂರು ಗಮನ ತಪ್ಪಿಟ್ರು ಕೂಡ ಮೇಲಿಂದ ಕೆಳಗೆ ಬೀಳು ಬಿಟ್ಟು ಮೂಳೆಗಳೆಲ್ಲ ಮುರಿದೋಗುತ್ತೆ, ಆದರೆ ಬೀಳಲ್ಲ. ಯಾಕೆ ಅವರಿಗೆ ಚಿಕ್ಕ ವಯಸ್ಸಿನಿಂದ ಹೆಂಗಸು ಇದನ್ನು ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ಒಂದು ದಿವಸದ ಕಾಯಿದ್ರಿ ಫಲ ಅಲ್ಲ ಇದು. ಚಿಕ್ಕ ವಯಸ್ಸಿನಿಂದ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ಮಾಡಿ ನಿರರ್ಗಳವಾಗಿ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಆ ಕಡೆ ಯಾಕಂತಂದ ಹೋಗ್ತಾಳೆ. ಭಗವಂತನ ನಾಮಸ್ಮರಣೆಯನ್ನು ನಿನ್ನ ಈ ರೀತಿ ಅಭ್ಯಾಸ ಮಾಡೋಕ್ಕಾಗೋದಾದರೆ ನಿನಗೆ ಭಗವಂತ ಸಿಕ್ಬಿಡ್ತಾನೆ. ಯಾವುದನ್ನ ಹೆಂಗಸು ಸಾಧಿಸಲಿಕ್ಕೋಸ್ಕರ ಅಷ್ಟು ವರ್ಷ ಸಾಧನೆ ಮಾಡಿದ್ಲು, ನೀನು ಆಧ್ಯಾತ್ಮಿಕ ವ್ಯಕ್ತಿ, ನೀನು ಕೂಡ ಅದೇ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿದರೆ ಅದನ್ನ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಮತ್ತೆ ಮತ್ತೆ ಒಂದ್ಸಲ ಆಗೋದಿಲ್ಲ, ಆಗೋದಿಲ್ಲ ಅಂದರೆ ಬಿಟ್ಟು ಬಿಡ, ಮತ್ತೆ ಮತ್ತೆ ಪ್ರಯತ್ನ ಬಿಡು, ಮತ್ತೆ ಮತ್ತೆ ಪ್ರಯತ್ನ ಬಿಡು, ಒಂದಲ್ಲ ಒಂದು ಆಗ ಖಂಡಿತವಾಗಿ ಇದು ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತಂ, ನನ್ನನ್ನು ನೀನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅಭ್ಯಾಸ ಸುಲಭನೇ, ಅದು ಕಷ್ಟನೇ. ಕೃಷ್ಣನ ಗೊತ್ತು, ಅರ್ಜುನನ ಕೈಲಿದೇ ಆಗೋಲ್ಲ ಅಂತ. ಅಭ್ಯಾಸೇ ತ್ಯಸಮರ್ಥೋಸಿ, ಮುಂದಿನ ಶ್ಲೋಕ ಹೇಳ್ತಾನೆ. ನಿನಗೆ ನೀನು ಅಸಮರ್ಥನಾಗಿದ್ರೆ, ನಿನ್ನ ಕೈಲಿ ಅಭ್ಯಾಸನ ಮಾಡೋಕ್ಕಾಗದೇ ಇದ್ರೆ ಚಿಂತೆ ಪಡ್ಬೇಡ, ದುಃಖ ಪಡ್ಬೇಡ. ಅಯ್ಯೋ ನನ್ನ ಕೈಲಿ ಏನೇನು ಆಗೋಲ್ಲ ಅಂತ, ಇನ್ನೂ ಬರ್ತೀನಿ ಕೆಳಗಡೆ, ಇನ್ನೂ ಕೆಳಗಡೆ ಬರ್ತೀನಿ. ಅಭ್ಯಾಸೇ ತ್ಯಸಮರ್ಥೋಸಿ ಮತ್ಕರ್ಮ ಪರಮೋ ಭವ ನಗರ್ಥಮಪಿ ಕರ್ಮಾಣಿ ಕುರುವನ್ ಸಿದ್ಧಿ ಮಮಾಪ್ಸಿಸಿ. ಮತ್ಕರ್ಮ, ನನ್ನ ಕೆಲಸವನ್ನ ಮಾಡು. ನನ್ನ ಕೆಲಸ ಅಂದ್ರೇನು? ನಮ್ಮ ಕೆಲಸ ಅಂದ್ರೆ ಗೊತ್ತು, ಮನೆ ಕೆಲಸ ನಮಗೆ ಗೊತ್ತು. ದೇವರ ಕೆಲಸ ಅಂದ್ರೇನು? ಮತ್ಕರ್ಮ ಅಂದ್ರಲ್ಲಿ ಶಂಕರಾಚಾರ್ಯರು ಬರೀತಾರೆ, ಪೂಜಾದಿಗಳಲ್ಲಿ ತೊಡಗಿರೋ, ಬೆಳಗ್ಗೆಯಿಂದ ಸಂಜೆವರೆಗೆ ಯಾವುದರಿಂದ ನೀನು ಮನಸ್ಸನ್ನು ಭಗವಂತನಲ್ಲೇ ಇಡಲಿಕ್ಕೆ ಸಾಧ್ಯವಾಗುತ್ತೆಯೋ ಅಂತ ಪೂಜಾದಿ ಕರ್ಮಗಳಲ್ಲಿ, ಪೂಜಾ ಪಾತ್ರವನ್ನು ತೊಳೆಯೋದರಲ್ಲಿ, ದೇವಸ್ಥಾನವನ್ನು ಗುಡಿಸೋದರಲ್ಲಿ, ದೇವರಿಗೆ ನೈವೇದ್ಯವನ್ನು ತಯಾರು ಮಾಡೋದರಲ್ಲಿ, ಇಡೀ ದಿನ ಭಗವಂತನಿಗೆ ಸಂಬಂಧಪಟ್ಟ ಕರ್ಮಗಳನ್ನೇ ಮಾಡ್ತಾ ಇರು. ನನ್ನ ಕೆಲಸಗಳನ್ನು ನೀನು ಮಾಡ್ತಾ ಇರು, ಅದರಿಂದ ಕೂಡ ನೀನು ಭಗವಂತನನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ. ನೀವೇ ಮನೆ ಆದರ್ಶವನ್ನು ಶುರು ಮಾಡಿದ್ರು, ಆಮೇಲೆ ಅಭ್ಯಾಸ ಮಾಡು ಅಂದರು. ಅಭ್ಯಾಸ ಆದ್ದರೂ ಪಡೆಯಲ್ಲ, ಮತ್ಕರ್ಮ ಮಾಡು ಅಂದರು. ಕೃಷ್ಣನ ಗೊತ್ತು, ಯಾಕಂದ್ರೆ ಅರ್ಜುನ ಮುಖ ನೋಡ್ತಾ ಇದ್ದಾರೆ ಅವರು. ಅರ್ಜುನ ಏನು ಸಂತೋಷ ವ್ಯಕ್ತಪಡಿಸ್ತಾ ಇಲ್ಲ ಅಂದರೆ ಆಗಲ್ಲ, ಅವ್ರು ಕೃಷ್ಣನ ಬಿಡ್ತಾ ಇಲ್ಲ. ಮತ್ಕರ್ಮ ಪರಮೋಭವ ನಗರ್ಥಮಿ ಕರ್ಮಾಣಿ ಕುರುವಂತಿದ್ದೆ ಮಾಪ್ತಿ ಅಧೈರ್ಯದತ್ತೆ ಶತ್ರೋಧಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವಾನ್. ನನ್ನ ಕರ್ಮ ಅನ್ನೋದು ಧ್ವಜಾದಿಗಳು ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ಬೇಡ, ನೀ ಏನು ಬೇಕಾದ್ರೆ ಮಾಡ್ಕೊ, ನಿನ್ನ ಕರ್ಮಗಳನ್ನೇ ಮಾಡ್ಕೊ, ನಿನ್ನ ಸಾಂಸಾರಿಕ ಕರ್ಮಗಳನ್ನೇ ಮಾಡ್ಕೊ. ಆದರೆ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಕೂಡ ಆ ಕರ್ಮದ ಫಲವನ್ನು ನನಗೆ ಅರ್ಪಿಸು, ಕೃಷ್ಣಾರ್ಪಣ ಮಸ್ತು ಅಂತ ಹೇಳು. ಇದು ಬಹಳ ಕಷ್ಟ, ನಾನು ಬಹಳ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ, ನಿಮಗೇನೋ ಪ್ರೈಸ್ ಕೊಡ್ತಾ ಇದ್ದಾರೆ, ಇದು ನನಗೆಲ್ಲ ಸೇರ್ಬೇಕಾದ್ದು ಕೃಷ್ಣನಿಗೆ ಅಂತ ಹೇಳ್ತೀವ? ನಾನು ಮಾಡಿದ್ದೀನಿ, ನನಗಿದು ಆಗ್ಬೇಕು, ಎಷ್ಟು ಆನಂದ, ಎಷ್ಟು ಇದು, ಎಲ್ಲರನ್ನು ಕರೆದು ಏನು ಮಾಡಿಸ್ತೀವಿ ಇವಾಗ. ಆದ್ದರಿಂದ ಕೊನೆಯಲ್ಲಿ ಹೇಳ್ತಾನೆ ಅವನು, ಮತ್ತು ಸರ್ವಕರ್ಮ ಫಲತ್ಯಾಗಂ ತತಃಕುರು ಯಥಾತ್ಮವಾನ್. ಆದರೆ ಅದು ಕೂಡ ಮಾಡಲಿಕ್ಕೆ ಕಷ್ಟ, ಕಷ್ಟವಾದ್ರಿಂದ ಕೃಷ್ಣ ಮುಂದಕ್ಕೆ ಹೋಗ್ತಾ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಯಾಕಾಗಲ್ಲ ಅವರಲ್ಲಿ ಮತ್ತೆ ನಮ್ಮ ಇದಕ್ಕೆ ಬರ್ತಾರಲ್ಲಿ, ಅಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಹಾಂ, ಈ ಒಂದು ಕರ್ಮವನ್ನು ನಾವು ಬಿಡಲಿಕ್ಕೆ ನಮ್ಮ ದೇವರಿಗೆ ಅರ್ಪಿಸಲಿಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಕಾರಣ ಏನು ಅಂದರೆ, ನಾವು ನಮ್ಮ ಮನಸ್ಸನ್ನು ತಯಾರು ಮಾಡಿಲ್ಲ, ಕ್ವಾಲಿಫಿಕೇಶನ್ ಇಲ್ಲ ಅಂತ ಹೇಳ್ತಾರೆ, ಅರ್ಹತೆ ಇಲ್ಲ. ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಏನೋ ಬಿ ಎಸ್ ಸಿ ಹೋಗಬೇಕು ಅಂದರೆ ಅರ್ಹತೆ ಇದೆಯಾ, ಪ್ರೀ ಯೂನಿವರ್ಸಿಟಿ ಪಾಸ್ ಮಾಡಿದೆಯಾ ಅಂತ ಕೇಳ್ತಾರೆ. ಯಾವುದನ್ನೇ ಮಾಡಬೇಕಾದ್ರೂ ಕೂಡ ಪ್ರೀ ರಿಕ್ವಿಸಿಟ್ಸ್ ಅಂತ ಹೇಳ್ತೀವಿ. ನೀವು ವೇದಾಂತ ಕಲಿಯಲಿಕ್ಕೆ ಹೋದರೆ ಆ ಗುರು ಶಿಷ್ಯನನ್ನು ಕೇಳ್ತಾನಂತೆ, ನೀನು ಸಾಧನೆ ದೃಷ್ಟಿಯಲ್ಲಿ ಸಂಪನ್ನನಾಗಿದೆಯಾ, ಅದಾಗುತ್ತೆ ಬಾ ಬ್ರಹ್ಮದ ಬಗ್ಗೆ ಹೇಳ್ತೀನಿ. ಅದಾದ ಬ್ರಹ್ಮ ಜಿಜ್ಞಾಸ ಅಂತ ಮೊದಲನೇ ಸೂತ್ರ ಬ್ರಹ್ಮಸೂತ್ರದಲ್ಲಿ, ಆಮೇಲೆ ಬ್ರಹ್ಮ ಜಿಜ್ಞಾಸವನ್ನು ಶುರು ಮಾಡಿದ್ರು. ಆಮೇಲೆ ಯಾವ ಮೇಲೆ, ಮಧ್ಯಾಹ್ನ ಆದ್ಮೇಲೆ, ಬೆಳಗ್ಗೆ ಆದ್ಮೇಲೆ, ಅಥ ಅಂದ್ರೆ ಏನರ್ಥ ಶಂಕರಾಚಾರ್ಯರಲ್ಲಿ ಬರೀತಾರೆ, ಅಥ ಅಂದ್ರೆ ಯಾವಾಗ ನೀವು ಸಾಧನ ಚತುಷ್ಟಯ ಸಂಪನ್ನರಾಗಿದ್ದೀರೋ, ಸಾಧನ ಚತುಷ್ಟಯ ಸಂಪನ್ನರಾದ ಮೇಲೆ ಬ್ರಹ್ಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕುಳಿತುಕೊಳ್ಬೇಕು. ಏನು ಸಾಧನ ಚತುಷ್ಟಯ ಅಲ್ಲಿ ವೇದಾಂತದಲ್ಲಿ ಬರುತ್ತೆ, ನಿತ್ಯ ನಿತ್ಯ ವಸ್ತು ವಿವೇಕ ಇಹ ಮುತ್ತಾರ್ಧ ಬಲಗೋಗೋರು ಸಮಾಧಿ ಶಕ್ತಿ ಸಂಪತ್ತಿ ಮುಮುಕ್ಷತ್ವ ಏನೇನೋ ಹೇಳ್ಕೊಂಡ್ಬಿಡ್ತಾನೆ. ಅದಕ್ಕೆ ಜನ್ಮ ಜನ್ಮಾಂತರಗಳಾಗುತ್ತೆ, ಅದಾಗೋದಕ್ಕೇನೆ. ಆದರೆ ಶಂಕರಾಚಾರ್ಯರು ಹೇಳ್ಕೊಬೇಡಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಬೇಕಾದಷ್ಟು ಜನ್ಮಗಳಿದೆ, ಒಂದೇ ಅಲ್ಲ, ಅಸ್ಮಿನ್ ಜನ್ಮನೇ ಜನ್ಮಾಂತರವ, ನೀವು ಹಿಂದಿನ ಜನ್ಮದಲ್ಲಿ ಅದೆಲ್ಲ ಮುಗಿಸಿದ್ರೂ ಇರಬಹುದು, ನಿಮ್ಮನ್ನು ಸುಶುದ್ಧವಾಗಿದ್ದೀರಿ, ಈಗ ನನ್ನ ಹಿಂದಿನ ಜನ್ಮದಲ್ಲಿ ಸಮಾಧಿಗಳನ್ನು ಸಂಪಾದಿಸಿದಿರಿ, ಸಾಧನೆ ಚತುಶ್ಚಯರಾಗಿದ್ದೀರಿ, ಈಗ ಬ್ರಹ್ಮಜ್ಞಾನಕ್ಕೆ ಅರ್ಹರಾಗ್ತೀರಿ. ಆಗಿಲ್ಲದೆ ಇದ್ರೆ ಈಗ ನಾವು ಮೊದಲು ಅರ್ಹರಾಗ್ತೀವಿ, ಇಂದ್ರಿಯಗಳನ್ನು ನಿಗ್ರಹಿಸ್ತೀವಿ, ಭಗವಂತ ಒಬ್ಬನೇ ಬೇಕು ಅನ್ನೋ ಒಂದು ದಾರ್ಶ್ಯವನ್ನು ಬೆಳೆಸ್ಕೊಳ್ತೀವಿ. ಅದು ಯಾವಾಗ ಆಗಿರುತ್ತೋ ಅದೇ ನಿಜವಾಗಿ ಸಾಧನ ಚತುಷ್ಟಯದಿಂದ ನೀವು ಸಂಪನ್ನರಾಗಿದ್ದೀರಿ ಅಂತ ಅರ್ಥ. ಅದನ್ನೇ ಮಾಡಿಕೊಂಡ್ರೆ ಆಗ ಇದನ್ನು ನೀವು ಇದನ್ನು ಮಾಡ್ತೀವಿ. ಕೃಷ್ಣ ಪರಮಾತ್ಮ ಇನ್ನೊಂದು ಮಾತು ಹೇಳಿದ, ಕರ್ಮ ಫಲವನ್ನೆಲ್ಲವನ್ನು ತ್ಯಾಗ ಮಾಡಿಬಿಡು, ನನಗಾಗಿ ತ್ಯಾಗ ಮಾಡು. ಇದನ್ನು ನಾವು ಬಹಳ ಅಪಾರ್ಥ ಮಾಡ್ಕೊಳ್ತೀವಿ. ಕರ್ಮ ಫಲ ಅಂದರೆ ಫಲದ ಮೇಲೆ ಆಸಕ್ತಿಯನ್ನು ಬಿಟ್ಬಿಡು ಅಂತ ಹೇಳಿದ್ರೆ ಅರ್ಥ. ಮನೆಯಲ್ಲಿ ಹೆಂಡತಿ ಎಲ್ಲ ಹೆಂಗಸಿದಾಳೆ, ಅವರು ಅಡುಗೆ ಮಾಡ್ತಾಳೆ, ಹೆಂಗಸು ಅಡುಗೆ ಮಾತ್ರ ಮಾಡಬೇಕು, ಊಟ ಮಾಡಬಾರ್ದು ಅಂತ ಹೇಳ್ತಾನೆ. ಕರ್ಮ ಮಾಡಬೇಕು, ಅಡುಗೆ ಮಾಡಬೇಕು. ಅಥವಾ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, 1ನೇ ತಾರೀಕಿಂದ 31ನೇ ತಾರೀಕವರೆಗೆ ಕೆಲಸ ಮಾಡ್ತೀವಿ ಆಫೀಸಲ್ಲಿ, 1ನೇ ತಾರೀಕು ಬಂದಾಗ ಸಂಬಳ ತಗೊಳ್ಳದೆ ಮನೆಗೆ ಬಂದ್ಬಿಡ್ಬೇಕು ಅಂತಾನ? ಕರ್ಮ ಫಲವನ್ನು ತ್ಯಾಗ ಮಾಡು ಅಂದರೆ, ಕರ್ಮ ಫಲವನ್ನು ತ್ಯಾಗ ಮಾಡು ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಬೇಕಾದ್ರಲ್ಲಿ. ಅಂದರೆ ನಾವು ಏನೋ ಒಂದು ಫಲವನ್ನು ಕೆಲಸವನ್ನು ಮಾಡ್ತೀವಿ, ಆ ಒಂದು ಮಾಡಿದಾಗ ಅದನ್ನು ಸಂಪೂರ್ಣ ಬಿಡ್ತೀವಿ. ಬಿಡೋದು ಅಂದರೆ ಏನು ಅರ್ಥ? ಅದನ್ನು ಮುಟ್ಟೋದೇ ಇಲ್ಲ ಅಂತ ಅರ್ಥ ಅಲ್ಲ. ಅದರಲ್ಲಿ 4 ಅಂಶಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ. ಕರ್ಮ ಫಲ ಅಂದರೆ 4 ಅಂಶಗಳು. ಮೊದಲನೇದಾಗಿ ಕರ್ತವ್ಯ ವಿವೇಕ, 2ನೇದಾಗಿ ಫಲಾಫಲ ಸಮತ್ವ, 3ನೇದಾಗಿ ಭಗವದರ್ಪಣ ಬುದ್ಧಿ, 4ನೇದಾಗಿ ಪ್ರಸಾದ ಸ್ವೀಕಾರ. ಈ 4 ಗುಣಗಳನ್ನು ಅರ್ಥ ಮಾಡಿಕೊಂಡು ಯಾವಾಗ ನಾವು ಕೆಲಸವನ್ನು ಮಾಡ್ತೀವೋ ಆಗ ಮಾತ್ರ ಕರ್ಮಫಲವನ್ನು ತ್ಯಾಗ ಮಾಡಿದ ಹಾಗಾಗುತ್ತೆ, ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಏನು ಕರ್ತವ್ಯ ವಿವೇಕ? ಮೊದಲನೇ ಕರ್ತವ್ಯ ವಿವೇಕ ಅಂದರೆ ಯಾವ ಕರ್ಮವನ್ನು ಮಾಡದೆ ಬಿಟ್ಟರೆ ದೋಷವಾಗುತ್ತದೆಯೋ, ಯಾವ್ಯಾವ ಕರ್ಮಗಳನ್ನು ಶಾಸ್ತ್ರಗಳು ಹೇಳಿ ಅದನ್ನು ನಾವು ಮಾಡಲೇಬೇಕು, ಆ ಕರ್ಮಗಳನ್ನು ಮಾಡುವುದಕ್ಕೆ ಅದಕ್ಕೆ ಕರ್ತವ್ಯ ವಿವೇಕ ಅಂತ ಹೇಳಿದರು. ಅಂದರೆ ನಮ್ಮ ಜೀವನದಲ್ಲಿ ಕೂಡ ಒಂದು ಕೆಲಸವನ್ನು ಮಾಡುವಾಗ ಈ ಕೆಲಸದ ಫಲ ಏನಾಗಬಹುದು, ಇದು ಬೇರೆಯವರಿಗೆ ಉಪಯೋಗವಾಗುತ್ತೆಯೇ, ಸಮಾಜಕ್ಕೆ ಒಳ್ಳೆಯದಾಗುತ್ತೆಯೇ, ಅದರಲ್ಲಿ ನನ್ನ ಒಂದು ಸ್ವಾರ್ಥವನ್ನು ಮಾತ್ರ ನೋಡಿದೆ, ಯಾವುದೇ ಕೆಲಸವನ್ನು ಮಾಡುವಾಗ ನಮಗೆ ಒಳ್ಳೆಯದಾಗಬೇಕು, ಇತರರಿಗೆ ಒಳ್ಳೆಯದಾಗಬೇಕು, ಸಮಾಜಕ್ಕೆ ಒಳ್ಳೆಯದಾಗಬೇಕು, ಅಂತಹ ಕರ್ತವ್ಯಗಳನ್ನು ಮಾತ್ರ ಮಾಡಬೇಕು ಅನ್ನೋದು ಕರ್ತವ್ಯ ವಿವೇಕ. 2ನೇದಾಗಿ ಆ ಒಂದು ಕರ್ತವ್ಯ ವಿವೇಕಕ್ಕೆ 3 ವಿಧೇಯಕವಾದ ನಿರ್ಣಾಯಕಗಳಿದೆ ಅಂತ ಹೇಳ್ತಾರೆ. ಮೊದಲನೇದಾಗಿ ಆ ಕರ್ತವ್ಯ ವಿವೇಕದಲ್ಲೇ ಯಾವ ಕೆಲಸವನ್ನು ಮಾಡ್ತೀವಿಯೋ ಒಳ್ಳೆಯದಾಗುತ್ತೆ ಅನ್ನೋದರಲ್ಲಿ, ಒಳ್ಳೆಯದಾಗುತ್ತೆ ಇಲ್ಲೋ ಅನ್ನೋದನ್ನ ನಿರ್ಣಯ ಮಾಡಲಿಕ್ಕೆ, ಮೊದಲನೇದಾಗಿ ಶುಭ ಪ್ರೇರಣೆ ಅಂದರೆ ಇತರರಿಗೆ ಈ ಕೆಲಸವನ್ನು ಮಾಡುವುದರಿಂದ ಇತರರಿಗೂ ಒಳ್ಳೆಯದಾಗುತ್ತೆ, ನನಗೆ ಮಾತ್ರವಲ್ಲ ಸ್ವಾರ್ಥ ದೃಷ್ಟಿಯಿಂದಲ್ಲ. 2ನೇದಾಗದು ಈ ಕೆಲಸವನ್ನು ಮಾಡಲಿಕ್ಕೆ ಬೇಕಾದ ಶಕ್ತಿ ಸಂಪತ್ತುಗಳಿದೆ. ಅಂದರೆ ನಾವು ಈ ರಿಸೋರ್ಸ್ ಅಂತ ಹೇಳ್ತೀವಿ, ನಮ್ಮಲ್ಲಿ ನಾನು ದೊಡ್ಡ ವ್ಯಾಪಾರವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ ಈ ಕೆಲಸವನ್ನು ಮಾಡೋದ್ರಿಂದ, ಆ ಕೆಲಸ ಶುರು ಮಾಡಲಿಕ್ಕೆ ಹಣವೇ ಇಲ್ಲ ನಮ್ಮ ಹತ್ರ. ಶುರು ಮಾಡಲಿಕ್ಕೆ ನಮ್ಮಲ್ಲಿ ಆಗದೇ ಇದ್ದರೆ ಅಂಥ ಕೆಲಸವನ್ನು ತೆಗೆದುಕೊಂಡು ಏನೂ ಪ್ರಯೋಜನ ಇಲ್ಲ. ಆದ್ದರಿಂದ ಅಲ್ಲಿ ಹೇಳ್ತಾರೆ ಅದನ್ನು ಈ ಒಂದು ಶಕ್ತಿ ಸಂಪತ್ತುಗಳು ಅಂತ ಹೇಳ್ತಾರೆ. ಅಂದರೆ ನಿಮ್ಮಲ್ಲಿ ಮಾಡಲಿಕ್ಕೆ ಮೊದಲನೇದಾಗಿ ಶಕ್ತಿ ಇದೆಯಾ, 2ನೇದಾಗಿ ಅದಕ್ಕೆ ಬೇಕಾದ ರಿಸೋರ್ಸಸ್ ನಿನ್ನ ಹತ್ರ ಇದೆಯಾ, ಅದೆರಡನ್ನೂ ಇಟ್ಕೊಂಡು ನೀನು ಕೆಲಸವನ್ನು ಮಾಡಿದಾಗ ಅದು ನಿನಗೂ ಒಳ್ಳೆಯದಾಗುತ್ತೆ ಬೇರೆಯವರಿಗೂ ಒಳ್ಳೆಯದಾಗುತ್ತೆ. ಆ ಶಕ್ತಿ ಸಂಪತ್ತುಗಳಿವೆ. 3ನೇದು ನೀನು ಮಾಡಿದ ಕರ್ಮ, ಆ ಒಂದು ಇದು ಕುಟುಂಬಕ್ಕೆ ಸಮಾಜಕ್ಕೆ ನಿಜವಾಗಿ ಒಳಿತಾಗಬೇಕು ಮಾಡಿದ ಮೇಲೆ, ಇದೆರಡೂ ಖಂಡಿತ ಒಳಿತಾಗುತ್ತೆ ಅನ್ನೋ ಒಂದು ಇದಿದ್ರೆ ಆ ಇದನ್ನು ಇವರು ಹೇಳ್ತಾರೆ ಇಲ್ಲಿ ಒಂದು ಕರ್ತವ್ಯ ವಿವೇಕ ಅಂತ. ಈಗ ಇದು ಮಾಡಲಿಕ್ಕೆ ಇದು ನಮ್ಮ ಕೈಲಿ ಆಗದೇ ಇದ್ರೆ ಇಂಥ ಕೆಲಸಕ್ಕೆ ಕೈ ಹಾಕಬಾರದು, ಇದು ಕರ್ತವ್ಯ. 2ನೇದು ಫಲಾಫಲ ಸಮತ್ವ. ಅಂದರೆ ಫಲಾಫಲ ಸಮತ್ವ ಅಂದರೆ ನಾವು ಕರ್ತವ್ಯ ಮಾಡಿದ ಮೇಲೆ ಈ ಒಂದು ಲಾಭವಾಗಲಿ ನಷ್ಟವಾಗಲಿ ಒಂದು ಸಮವಾದ ಮನಸ್ಸಿನಿಂದ ಸ್ವೀಕರಿಸಬೇಕು, ದುಃಖ ಪಡಬಾರ್ದು ಆಮೇಲೆ, ಅಥವಾ ತುಂಬ ಸಂತೋಷ ಉದ್ರೇಕ ಪಡಬಾರ್ದು, ಸಂತೋಷ ಪಡಬಾರ್ದು. ಫಲಾಫಲ ಸಮತ್ವ, ಮಾಡಿದ ಕರ್ತವ್ಯದಲ್ಲಿ ನಮಗೆ ತೃಪ್ತಿ ಇರಬೇಕು. ಕರ್ತವ್ಯದಲ್ಲಿ ನಿಮಗೆ ತೃಪ್ತಿ ಇದ್ರೆ ಆಮೇಲೆ ಫಲದ ಬಗ್ಗೆ ನೀವು ಚಿಂತನೆ ಮಾಡೋದಿಲ್ಲ. ಸ್ವಾಮಿ ವಿವೇಕಾನಂದರ ಫಲ ಬಂದೇ ಬರಬೇಕು. ಇಟ್ ಇಸ್ ಅ ಲಾ ಆಫ್ ಕರ್ಮ. ನೀನು ಒಂದು ಕೆಲಸವನ್ನು ಮಾಡಿದರೆ ಅದರ ಫಲ ಅನ್ನೋದು ಭಗವಂತ ಕೂಡ ನಿನಗೆ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದರ ಬಗ್ಗೆ ಚಿಂತನೆ ಮಾಡ್ತಾ ಇರಬೇಡ ಅಂತ ಹೇಳ್ತಾರೆ. ಆಗ ನಮ್ಮಲ್ಲಿ ಈ ಒಂದು ಸಮತ್ವ ಅನ್ನೋದು ಮನಸ್ಸನ್ನು ಉಳ್ಕೊಂಡಿರುತ್ತೆ. 3ನೇ ಹೇಳ್ತಾರೆ, ಭಗವದರ್ಪಣ ಬುದ್ಧಿಯಿಂದ ಮಾಡು. ಯಾವ ಒಂದು ಕೆಲಸವನ್ನು ತೆಗೆದುಕೊಳ್ಳುವಾಗ ನಾವು ಇದು ನನಗಾಗಿ ಅಲ್ಲ, ನಾನು ನನ್ನ ಆಧ್ಯಾತ್ಮಿಕ ಸಾಧನೆಗಾಗಿ ಮಾಡ್ತಾ ಇದ್ದೀನಿ, ನನಗೆ ಮುಖ್ಯವಾಗಿ ಬೇಕಾಗಿರುವುದು ಜೀವನದಲ್ಲಿ ಭಗವಂತ ಮಾತ್ರ. ಲೌಕಿಕ ಕೆಲಸವನ್ನು ಮಾಡುವಾಗ ಕೂಡ ಈ ಒಂದು ಮನೋಬುದ್ಧಿಯಿಂದ ಮಾಡಿದರೆ ಅದನ್ನು ಒಂದು ಭಗವದರ್ಪಣ ಬುದ್ಧಿ. ಕೊನೆಯದಾಗಿ ಪ್ರಸಾದ ಸ್ವೀಕಾರ, ಬಂದದ್ದನ್ನು ಸಂತೋಷವಾಗಿ ಸ್ವೀಕರಿಸೋದು. ಅದು ಬೈಗಳಾಗಿರ್ಬೋದು, ಹೊಗಳಿಕೆ ಆಗಿರ್ಬೋದು, ಅದರಲ್ಲಿ ನನ್ನ ಕರ್ತವ್ಯವನ್ನು ನಾನು ಮಾಡಿದೆ, ಅದರಲ್ಲಿ ಉಳಿದದೆಲ್ಲ ಭಗವಂತನ ಇಚ್ಛೆ. ಈ ಎಲ್ಲ ಒಂದು ದೃಷ್ಟಿಯಿಂದ ಒಂದು ಕರ್ತವ್ಯವನ್ನು ಮಾಡಿದಾಗ ಆಗ ಮಾತ್ರ ನಮ್ಮಿಂದ ಕರ್ಮಫಲವನ್ನು ತ್ಯಾಗ ಮಾಡಲಿಕ್ಕೆ ಸಾಧ್ಯ. ಯಾವುದನ್ನು ಕೃಷ್ಣ ಹೇಳಿದ್ನೋ, ಸರ್ವಕರ್ಮ ಫಲತ್ಯಾಗಂ. ಅದರ ಹಿಂದೆ ಇಷ್ಟೊಂದು ವಿಷಯಗಳಿದೆ. ಆದರೆ ನಾನು ಹೇಳಿದಾಗ ಯಾಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ, ವಿವೇಕಾನಂದ ಹೇಳ್ತಾರೆ, ನಿನ್ನಲ್ಲಿ ನಿನಗೆ ಇದಕ್ಕೆ ಅರ್ಹತೆಯನ್ನು ಬೆಳೆಸಿಕೊಂಡಿಲ್ಲ. ಭಕ್ತಿ ಮಾರ್ಗದಲ್ಲಿ ಬೆಳೆಸಿಕೊಳ್ಳಬೇಕಾದ ಅರ್ಹತೆ ಏನು? ಇದನ್ನು ಸ್ವಾಮಿ ವಿವೇಕಾನಂದರು ತಮ್ಮ ಭಕ್ತಿಯೋಗ ಪ್ರವಚನದಲ್ಲಿ ಅದನ್ನು ವಿವರಿಸ್ತಾರೆ. ಏನು ಅದನ್ನು ಹೇಳ್ತಾರೆ, ಮಾರ್ಗ ಮತ್ತು ಸಾಧನೆ ಅಂತ ಒಂದು ಅಧ್ಯಾಯ ಇದೆ ಭಕ್ತಿಯೋಗದಲ್ಲಿ ವಿವೇಕಾನಂದರಲ್ಲಿ. ಅದರಲ್ಲಿ ಶ್ರೀ ರಾಮಾನುಜರು ಶ್ರೀ ಭಾಷ್ಯ ಅಂದರೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಒಂದು ಭಕ್ತಿಯ ಬಗ್ಗೆ ವಿವರಿಸುವಾಗ ಒಬ್ಬನಿಗೆ ಇರಬೇಕಾದ ಅರ್ಹತೆಗಳೇನು, ಬೆಳೆಸ್ಕೊಳ್ಬೇಕಾದದ್ದು ಏನು ಅನ್ನೋದನ್ನು ಹೇಳುವಾಗ ಅದರ ಹೇಳ್ತಾರೆ, ಏಳು ವಿಷಯಗಳನ್ನು ಹೇಳ್ತಾರೆ ಅವರು. ಏಳು ಗುಣಗಳನ್ನು ನೀನು ಬೆಳೆಸಿಕೊಂಡಿದ್ದರೆ ಆಗ ನೀನು ಭಕ್ತಿಯೋಗವನ್ನು ಮಾಡಲಿಕ್ಕೆ ಅರ್ಹತೆಯನ್ನು ಪಡೆಯುತ್ತೆ. ಆಮೇಲೆ ಸಾಧನೆ, ಆ ಸಾಧನೆಯನ್ನು ಪಡೆಯಲಿಕ್ಕೆ ಬೇರೆ ಇನ್ನೊಂದು ಸಾಧನೆ ಮಾಡಬೇಕಾಗಿದೆ. ಈ ಗುಣಗಳು ನಿನ್ನಲ್ಲಿದ್ದರೆ ಆಗ ನೀನು ಭಕ್ತಿಯೋಗವನ್ನು ಮಾಡಲಿಕ್ಕೆ ಅರ್ಹನಾಗ್ತಿ. ಏನಿದು ಅವ್ರು ಹೇಳ್ತಾರೆ, ಇದನ್ನು ನಾವು ಸಾಧಾರಣವಾಗಿ ಅಧಿಕಾರಿ ಅಂತ ಹೇಳ್ತೀವಿ. ಅಧಿಕಾರ, ನಿನಗೆ ಅಧಿಕಾರ ಇದೆಯಾ ಅಂತ ಕೇಳೋದಿಲ್ವೋ, ಅದೇ ರೀತಿಯಲ್ಲಿ ಅಧಿಕಾರಿ ಅಂದರೆ ನೀನು ಭಕ್ತಿಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ನೀನು ಅಧಿಕಾರಿಯೇ. ಅಧಿಕಾರಿ ಆಗಬೇಕಾದ್ರೆ ಏನು ಅವರು ಅದನ್ನು ಹೇಳ್ತಾರೆ, ವಿವೇಕ ಮೊದಲನೆಯದು, ಎರಡನೆಯದು ವಿಮೋಕ, ಮೂರನೆಯದು ಅಭ್ಯಾಸ, ನಾಲ್ಕನೆಯದು ಕ್ರಿಯೆ, ಐದನೆಯದು ಕಲ್ಯಾಣ, ಆರನೆಯದು ಅನವಸಾದ, ಏಳನೆಯದು ಉದ್ಧರ್ಷ. ಈ ಏಳು ಗುಣಗಳನ್ನು ನೀನು ಬೆಳೆಸಿಕೊಂಡಿದ್ರೆ ಆಗ ನಿನಗೆ ಸಾಧ್ಯವಾಗುತ್ತೆ. ಇದಕ್ಕೂ ಆಧ್ಯಾತ್ಮಿಕ ಜೀವನಕ್ಕೂ ಓದ್ತಾ ಓದ್ತಾ ನಿಮ್ಗೆ ಅರ್ಥವಾಗುತ್ತೆ ಎಷ್ಟು ಸಂಬಂಧ ಇದೆ. ಮೊದಲನೇದಾಗಿ ಹೇಳ್ತಾರೆ ವಿವೇಕ ಅಂತ. ವಿವೇಕ ಅಂದ್ರೆ ಏನು? ನಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಒಂದು ನಿತ್ಯ, ನಿತ್ಯ ವಸ್ತು ವಿವೇಕ ಅಂತ ವೇದಾಂತದಲ್ಲಿ ಅಂದರೆ ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು ಅನ್ನೋದನ್ನು ಯೋಚನೆ ಮಾಡುವಂತ. ಆದರೆ ರಾಮಾನುಜರು ಬೇರೆ ಒಂದು ಹೊಸ ಅರ್ಥವನ್ನೇ ಕೊಡ್ತಾರೆ, ಯಾವುದರಿಂದ ಭಕ್ತರುಗಳಿಗೆ ಸಹಾಯವಾಗುತ್ತೆ. ಅವರ ದೃಷ್ಟಿಯಲ್ಲಿ ವಿವೇಕ ಅಂದರೆ ಆಹಾರದಲ್ಲಿ ವಿವೇಕ ಅಂದರೆ ನಾವು ಯಾವ ಆಹಾರವನ್ನು ತಗೋಬೇಕು ತಗೋಬಾರ್ದು ಅಂತ ಮೊದಲು ವಿವೇಕ ಅಂದರೆ ವಿಚಾರ, ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರದು ಅನ್ನೋದನ್ನು ನೀನು ಮೊದಲು ತೀರ್ಮಾನ ಮಾಡಬೇಕು. ಭಕ್ತರಿಗೆ ಅಂದರೆ ಬೇರೆ ಆಹಾರ ಇದೆ ಅಂತ ಹೇಳ್ತಾರೆ ಅವರು. ಭಕ್ತರು ತೆಗೆದುಕೊಳ್ಳಬೇಕಾದ ಆಹಾರ ಅಂದರೆ ಬೇರೆ ಯಾವುದು ಸ್ಪೆಷಲ್ ಆಹಾರ ಭಕ್ತರ ಆಹಾರ ಅಂತಲ್ಲ, ಅದನ್ನು ಕೆಲವು ಗುಣಗಳಿಂದ ನಿಷ್ಕರ್ಷ ಮಾಡಬೇಕು ಅಂತ ಹೇಳ್ತಾರೆ ಅಲ್ಲಿ. ಆದರೆ ಹೇಳ್ತಾರೆ ಯಾಕೆ ಆಹಾರ, ಎಷ್ಟೊಂದು ಸೂಕ್ಷ್ಮವಾಗಿ ಸಂಪರ್ಕ ಇದೆ ನಮ್ಗೆ ಗೊತ್ತಾಗುತ್ತೆ. ಆಹಾರದಿಂದ ನಮ್ಮ ದೇಹ ಹಾಗೂ ಮನಸ್ಸು ಇವೆರಡೂ ಬೆಳೆಯೋದಂತೆ. ನಾವು ಯಾವ ಆಹಾರವನ್ನು ಸ್ವೀಕರಿಸ್ತೀವಿ ಆ ಆಹಾರದಿಂದ ನಮ್ಮ ದೇಹ ಬೆಳೆಯುತ್ತೆ, ಅದು ಅರ್ಥವಾಗುತ್ತೆ. ಅದೇ ರೀತಿಯಲ್ಲಿ ಮನಸ್ಸಿಗೂ ಕೂಡ ಈ ಆಹಾರದಿಂದಲೇ ಈ ಮನಸ್ಸು ಕೂಡ ನಿಮಗೆ ಬೆಳೆಯುತ್ತೆ. ಮನಸ್ಸಿಗೂ ಆಹಾರಕ್ಕೂ ಏನು ಸಂಬಂಧ ಅನ್ನೋದನ್ನು ಉಪನಿಷತ್ತಿನಲ್ಲಿ ಒಬ್ಬ ಶಿಷ್ಯ ಗುರುಗಳೇ ಹೋಗ್ತಾನೆ, ಅವನಿಗೆ ತೀವ್ರವಾಗಿ ಸಾಧನೆ ಮಾಡಬೇಕು ಅಂತ ಆಸೆ. ಅದಕ್ಕೆ ಅವನು ನಾವೆಲ್ಲ ಯೋಚನೆ ಮಾಡೋ ರೀತಿಯಲ್ಲಿ ಉಪವಾಸ ಮಾಡಬೇಕು, ಧ್ಯಾನ ಮಾಡಬೇಕು, ಅದು ಮಾಡಬೇಕು. ಅವನು ಮೂರು ದಿನ ನಾಲ್ಕು ದಿನ ಉಪವಾಸ ಮಾಡ್ತಿದ್ದಂತೆ. ಗುರು ಒಂದು ದಿವಸ ಕರೆ ಹೇಳಿದರು, ಅದಕ್ಕೆ ಯಾವಾಗಲೂ ಮಧ್ಯಮ ಪಂಥ ನಮ್ಮ ಶಾಸ್ತ್ರಗಳೆಲ್ಲ ಹೇಳೋದು, ಎರಡೂ ಎಕ್ಸ್ಟ್ರೀಮ್ ಹೋಗ್ಬಿಡ ಅಂತಾರೆ, ತುಂಬ ತಿನ್ನಲು ಬಿಡ, ತುಂಬ ಖಾಲಿ ಹೊಟ್ಟೆಲ್ಲೂ ಇರ್ಬಿಡ ಅಂತಾರೆ. ಅವರು ಗುರು ಉಪವಾಸ ಮಾಡ್ತಾ ಇದ್ದಾನೆ. ಒಂದು ದಿವಸ ಗುರು ಕರೆದ್ರಂತೆ, ಕರೆದು ನಾವು ಹೇಳಿಕೊಟ್ಟಿದ್ದ ಮಂತ್ರಗಳನ್ನೆಲ್ಲ ಹೇಳು ಅಂದ್ರಂತೆ. ಹೇಳ್ಕೊಡುವ ಹೇಳ್ತಿರುವಾಗ ತಡಬಿಡಿಸ್ತಾ ಇದ್ದೆ, ತಡಬಿಡಿಸ್ತಾ ಇದ್ದ. ಅವನು ಸ್ವಲ್ಪ ಹೇಳ್ತಾನೆ, ಸ್ವಲ್ಪ ತಪ್ಪು ಹೋಗುತ್ತೆ, ಸ್ವಲ್ಪ ಜ್ಞಾಪಕ ಬರ್ತಾ ಇಲ್ಲ. ಆಗ ಗುರುಗಳು ಹೇಳಿದಂತೆ ಹೋಗು, ಚೆನ್ನಾಗಿ ಊಟ ಮಾಡ್ಕೊಂಡ, ಊಟ ಮಾಡ್ಕೊಂಡು ನಾಳೆ ಬಾ ಅಂದ. ಅವನಿಗೆ ಅರ್ಥವಾಗಲಿಲ್ಲ, ಹೋದ ಊಟ ಮಾಡಿದ. ಅವನಿಗೆ ಚಿಂತೆ, ನಾನು ಯಾಕೆ ನಗ್ಗಟ್ಟು ಮಾಡಿದ್ದೆಲ್ಲ ಈ ಥರ ಮರೆತು ಹೋಗುತ್ತೆ. ಅವನಿಗೆ ಅದಕ್ಕೂ ಆಹಾರಕ್ಕೂ ಸಂಬಂಧ ಇದೆ ಅಂತ ಅರ್ಥ ಆಗಲಿಲ್ಲ. ಮಾರನೇ ದಿವಸ ಬಂದ, ಕುದುವ ಹೇಳ ಅಂದರು. ಹೇಳೋ ಅಂದರೆ ನಿರರ್ಗಳವಾಗಿ ಹೇಳ್ತಾ ಇದ್ದಾನೆ, ನಿರರ್ಗಳು. ಆಗ ಗುರುಗಳು ಹೇಳಿದ್ರಂತೆ, ನೋಡು ಆಹಾರ ಅನ್ನೋದು ಬರೀ ದೇಹವನ್ನು ಮಾತ್ರವಲ್ಲ, ನಿಮ್ಮ ಮನಸ್ಸನ್ನು ಕೂಡ. ಅದು ಎಂತಹ ಆಹಾರ? ಅದಕ್ಕೋಸ್ಕರನೇ ಉಪನಿಷತ್ತು ಹೇಳುತ್ತೆ, ಅನ್ನಂ ನ ನಿಂದ್ಯಾತ್ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್. ಅನ್ನವನ್ನು ತಿರಸ್ಕಾರ ಮಾಡಬೇಡ, ಅನ್ನವೇ ಬ್ರಹ್ಮ ಅಂತ ತಿಳಿದುಕೋ. ಅನ್ನ ಇವನ್ನ ಅನ್ನಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತೆ. ಎಲ್ಲ ದೇಹಗಳು ಹುಟ್ಟೋದು ಅನ್ನದಿಂದ, ಅನ್ನದಿಂದ ಬೆಳೆಯುತ್ತೆ ಮತ್ತೆ ಅನ್ನಕ್ಕೆ ಹೋಗಿ ಸೇರುತ್ತೆ. ಆದ್ದರಿಂದ ಅನ್ನವೇ ಬ್ರಹ್ಮ. ಅದು ಬಹಳಷ್ಟು ಭಾಷೆ ಇದೆ, ಇದು ಸೂಕ್ಷ್ಮವಾದ ವಿಷಯ ಇದು. ಅದನ್ನು ಏನು ಹೇಳಲಿಕ್ಕೆ ಮುಖ್ಯವಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ, ಅದನ್ನು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಮೂರನೇ ಅಧ್ಯಾಯದಲ್ಲಿ ಕರ್ಮಚಕ್ರ ಅಂತ ವಿವರಿಸ್ತಾನೆ. ಮೂರನೇ ಅಧ್ಯಾಯ ಓದಿರೋರಿಗೆ ಗೊತ್ತಿರುತ್ತೆ. ಅದರಲ್ಲಿ ಅನ್ನಾದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ, ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ಸರ್ಕಲ್ ಅಂತ ಹೇಳ್ತಾನೆ, ಕರ್ಮಚಕ್ರ. ಕೃಷ್ಣ ಒಂದು ಹೊಸ ಹೆಸರು ಕೊಡ್ತಾನೆ ಅಲ್ಲಿ. ಕರ್ಮಚಕ್ರ ಏನದು? ಅವನು ಹೇಳ್ತಾನೆ, ಅನ್ನವನ್ನ ಸೃಷ್ಟಿ, ಅನ್ನ ಹೇಗೆ ಬರುತ್ತೆ? ಅನ್ನಾದ್ಭವಂತಿ ಭೂತಾನಿ, ಈ ಪ್ರಾಣಿಗಳೆಲ್ಲ ಹುಟ್ಟುವುದು ಅನ್ನದಿಂದ. ಯಾಕೆಂದ್ರೆ ಅನ್ನ ಇಲ್ಲದೇ ಇದ್ರೆ ಯಾವ ಪ್ರಾಣಿಯು ಸ್ವಲ್ಪ ಹೊತ್ತು ಬದುಕಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಅನ್ನ ಹೇಗೆ ಹುಟ್ಟಿತು? ಕೃಷ್ಣ ಹೇಳ್ತಾನೆ ಇಲ್ಲಿ, ಪರ್ಜನ್ಯ ಅನ್ನ ಸಂಭವ. ಅನ್ನ ಹುಟ್ಟಲಿಕ್ಕೆ ಕಾರಣ ಮಳೆ. ಮಳೆ ಬರೋದ್ರಿಂದ ಬೆಳೆ ಬೆಳೆಯುತ್ತೆ, ಬಿತ್ತನೆಯಾಗುತ್ತೆ. ಅಂದರೆ ಅನ್ನಕ್ಕೆ ಕಾರಣ ಮಳೆ. ಮಳೆ ಹೇಗೆ ಬರುತ್ತೆ? ಯಜ್ಞಾದ್ ಭವತಿ ಪರ್ಜನ್ಯೋ, ಸರಿಯಾಗಿ ಕಾಲಕಾಲದಲ್ಲಿ ಯಜ್ಞಗಳನ್ನು ಮಾಡುವುದರಿಂದ ವರುಣದೇವನ ಅನುಗ್ರಹದಿಂದ ಮಳೆ ಬರುತ್ತೆ. ನಾವೆಲ್ಲ ಬೇಕಾದಷ್ಟು ಆರ್ಗ್ಯೂ ಮಾಡ್ತೀವಿ, ದೊಡ್ಡ ದೊಡ್ಡ ಯಜ್ಞಗಳು ಮಾಡಿದಾಗ ಹೇಗೆ ತುಪ್ಪವನ್ನೆಲ್ಲ ಸುರಿದು ಎಷ್ಟು ಜನ ಬಡವರಿದ್ದಾರೆ ಅವರು ಕೊಟ್ಟರಾಗ್ತಾ ಇತ್ತು. ಹೇಗೆ ನಾವು ಏನು ಮಾಡೋ, ಮೂಢನಂಬಿಕೆ ಅದು ಇದು ಎಲ್ಲ ಅಂತ ಸಾವಿರಾರು ವರ್ಷಗಳಿಂದ ಋಷಿಗಳು ಮಾಡ್ತಾ ಇದ್ದಾರೆ. ಅವರೆಲ್ಲ ಮೂಢರ ಅಜ್ಞಾನಿಗಳ ಕಾಣ್ತಾ ಇದ್ರು ಕಣ್ಣಿಂದ. ಭಗವಂತನಿಗೆ ಈ ಅರ್ಪಣೆಗಳನ್ನು ಮಾಡುವಾಗ ನೀವು ಯಜ್ಞಗಳನ್ನು ನೋಡಿರಬಹುದು. ಇದಂ ವರುಣಾಯ ನಮಮ, ಇದಂ ಸೂರ್ಯಾಯ ನಮಮ, ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ಕೊಂಡು ಹೇಳ್ಕೊಂಡು ಹೇಳ್ತೀವಿ. ಅಗ್ನಿಯಲ್ಲಿ ಹಾಕ್ತಾ ಇರ್ತೀವಿ ತುಪ್ಪವನ್ನು, ತುಪ್ಪವನ್ನು ಹಾಕುವಾಗ ಅಗ್ನಿಯ ಜ್ವಾಲೆ ಮೇಲೆ ಹೋಗ್ತಾ ಇರುತ್ತೆ. ಈ ಅಗ್ನಿಯ ಜ್ವಾಲೆ ವಾಹಕ ಅಂತೆ. ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಆಹಾರ ಅಂದರೆ ಯಜ್ಞದಲ್ಲಿ ಬರುತ್ತಿಲ್ಲ ಸುಗಂಧ. ಯಜ್ಞವನ್ನು ತುಪ್ಪವನ್ನು ಹಾಕುವಾಗ ಯಾವ ಒಂದು ಒಳ್ಳೆಯ ವಾಸನೆ ಬರುತ್ತೆಯೋ ಅವರು ಅದು ಕಾಯ್ಕೊಂಡಿರ್ತಾರಂತೆ. ಅವ್ರಿಗೆ ಆಹಾರ ಅತ್ಯಂತ ಇಷ್ಟ, ನಿಮ್ಮ ಅನ್ನವಾಗಲಿ ತುಪ್ಪವಾಗಲಿ ಅದೆಲ್ಲ ಅಲ್ಲ, ಆ ಒಂದು ಸುವಾಸನೆಯಾದ ಒಂದು ಇದು. ಅದನ್ನು ಅಗ್ನಿದೇವ ಆ ಋಷಿಗಳಿಗೆ ತಗೊಂಡು ಆ ದೇವತೆಗಳಿಗೆ ತಗೊಂಡು ಹೋಗ್ತಾನಂತೆ. ಇದಂ ವರುಣಾಯ ನಮಮ ಅಂತ ನಾನು ಹೇಳ್ಕೊಂಡ್ಕೊಂಡು, ಇದು ನನಗಾಗಿ ಅಲ್ಲ, ಇದು ವರುಣನಿಗಾಗಿ ಅಂತ ನಾನು ಹಾಕಿದ ತಕ್ಷಣ ಅಗ್ನಿದೇವ ಅದನ್ನು ತೆಗೆದುಕೊಂಡು ಹೋಗಿ ನೇರವಾಗಿ ವರುಣನಿಗೆ ಕೊಡ್ತಾನೆ. ಬೇರೆ ಯಾವ ದೇವತೆಗಳು ಮುಟ್ಟೋದಿಲ್ಲ. ಅದಕ್ಕೆ ಅಷ್ಟೊಂದು ದೇವತೆಗಳ ಹೆಸರನ್ನು ಹೇಳಿ ಹೇಳಿ ಹೇಳಿ ಹೇಳಿ ಹೇಳಿ ನಾವು ಹೋಮವನ್ನು ಮಾಡ್ತೀವಲ್ಲಿ. ಆ ಮಾಡೋದ್ರಿಂದ ಆ ದೇವತೆಗಳು ತೃಪ್ತಿಗೊಂಡು, ವರುಣದೇವತೆ ತೃಪ್ತಿಗೊಂಡು ನಿಮಗೆ ಮಳೆಯನ್ನು ಕೊಡ್ತಾನೆ. ಆದ್ದರಿಂದ ಮಳೆಯ ಹುಟ್ಟಲಿಕ್ಕೆ ಕಾರಣ ಯಜ್ಞ. ಯಜ್ಞ ಹೇಗಾಗುತ್ತೆ? ಯಜ್ಞ ಯಾವುದರಿಂದ ಹುಟ್ಟುತ್ತೆ? ಯಜ್ಞ ಕರ್ಮ ಸಮುದ್ಭವ. ಇದೆಲ್ಲ ಕೃಷ್ಣ ಪರಮಾತ್ಮ ಹೇಳಿರೋ ಮಾತು. ನೀವು ಸೈಂಟಿಫಿಕ್ಕಾಗಿ ನೀವು ಇದನ್ನು ಅನಲೈಸ್ ಮಾಡಲಿಕ್ಕೆ ಸಾಧ್ಯ. ಒಂದೊಂದು ಒಂದೊಂದು ಒಂದೊಂದು ಕನೆಕ್ಷನ್ ಇದೆ. ಈ ಒಂದು ಯಜ್ಞ ಅನ್ನೋದು ಇದೆಯಲ್ಲ, ಇದು ಕರ್ಮದಿಂದ ಉಂಟಾಗುವಂಥದ್ದು. ಯಾಕೆ ನೀವು ಕೂತ್ಕೊಂಡು ಅಲ್ಲಿ ಕರ್ಮ ಮಾಡಬೇಕು. ಎಷ್ಟು ಜನ ವೃತ್ತಿಪರಗಳು ಕೂತಿರ್ತಾರೆ, ಶುದ್ಧರಾಗಿ ಇದನ್ನಾಗಿ ಇದನ್ನೆಲ್ಲ ಕೂತ್ಕೊಂಡು ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರು ಎಷ್ಟೊಂದು ಒಂದು ಯಜ್ಞ ಮಾಡೋದು ಅಂದರೆ ಒಂದು ಮಹಾ ಕಷ್ಟ. ಯಾವುದಾದ್ರು ಕಷ್ಟವಾದ ಕೆಲಸ ಮಾಡಿದಾಗಲೇ ನಾವು ಹೇಳ್ತೀವಿ ಮಹಾಯಜ್ಞ ಮಾಡಿದಾಗಾಯಿತು ಅಂತ. ಅಂದರೆ ಒಂದು ಯಜ್ಞ ಅನ್ನೋದನ್ನು ಮಾಡೋದಕ್ಕೆ ಅಷ್ಟೊಂದು ಜನ ವೃತ್ತಿಗಳನ್ನು ಕರ್ಮದಲ್ಲಿ ತೊಡಗಿದ್ದಾರೆ. ಆದ್ದರಿಂದ ಈ ಯಜ್ಞ ಅನ್ನೋದು ಕರ್ಮದಿಂದ ಹುಟ್ಟಿದ್ದು. ಈ ಕರ್ಮ ಅನ್ನೋದು ಎಲ್ಲಿಂದ ಹುಟ್ಟುತ್ತೆ? ಈ ಕಕರ್ಮ ಅನ್ನೋದು ವೇದದಿಂದ ಹುಟ್ಟಿದ್ದು. ಯಜ್ಞಾಧ್ವಧಿ ಪರ್ಜನ ಯಜ್ಞ ಕರ್ಮ. ಆಮೇಲೆ ಈ ವೇದ ಅನ್ನೋದು ಎಲ್ಲಿಂದ ಬರುತ್ತೆ? ವೇದಗಳನ್ನು ಸೃಷ್ಟಿ ಮಾಡಿದ್ದು ಪರಮಾತ್ಮ. ಅಂದರೆ ಈ ಸರ್ಕಲ್ ನೋಡಿ, ಪರಮಾತ್ಮ ವೇದವನ್ನು ಸೃಷ್ಟಿ ಮಾಡಿದ, ವೇದದಿಂದ ಕರ್ಮ ಬಂತು, ಕರ್ಮದಿಂದ ಪರ್ಜನ್ಯ ಬಂತು, ಪರ್ಜನ್ಯದಿಂದ ಅನ್ನ ಬಂತು, ಅನ್ನದಿಂದ ಜೀವ ಬಂತು, ಮತ್ತೆ ಜೀವ ಪರಮಾತ್ಮನನ್ನು ಸೇರಿದರೆ ಆಗ ಸರ್ಕಲ್ ಕಂಪ್ಲೀಟ್. ನಾವುಗಳೆಲ್ಲ ಏನಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ, ಅಲ್ಲಿಂದ ಬಂದಿದ್ದೀವಿ, ಆ ಒಂದು ಪರಮಾತ್ಮನಿಂದ ಬಂದು ಈ ಹಲವಾರು ರೂಪಗಳಿಂದ ಬಂದು ಬಂದು ಬಂದು ಬಂದು ಜೀವವಾಗಿದ್ದೀವಿ. ಜೀವದಿಂದ ಮತ್ತೆ ನಾವು ಪರಮಾತ್ಮನನ್ನು ಸೇರಿದರೆ ಆಗ ನಮ್ಮ ಕರ್ಮ. ಅದಕ್ಕೋಸ್ಕರನೇ ನಾವು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇರೋದು. ಆ ಸರ್ಕಲ್ ಅಲ್ಲಿಗೆ ಬಂದು ನಿಂತಿದೆ ಜೀವನ ಒಳಗೆ. ಈಗ ಪರಮಾತ್ಮನನ್ನು ಸೇರಿಬಿಟ್ರೆ ಸರ್ಕಲ್ ಕಂಪ್ಲೀಟ್. ಅದನ್ನ ಕೃಷ್ಣ ಪರಮಾತ್ಮ ಕರ್ಮಚಕ್ರ ಅಂತ ಹೇಳ್ತಾನೆ. ಆದ್ದರಿಂದ ರಾಮಾನುಜಾಚಾರ್ಯರು ಹೇಳ್ತಾರೆ, ನಾವು ತಿನ್ನುವ ಆಹಾರ ನಮ್ಮ ಮನಸ್ಸಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಉದ್ರೇಕವನ್ನು ಉಂಟು ಮಾಡುವಂತಹ ಆಹಾರಗಳನ್ನು ತಿಂದರೆ ಧ್ಯಾನ ಮಾಡುವಾಗ ಮನಸ್ಸು ದೇವರಲ್ಲಿ ನಿಲ್ಲುವುದಿಲ್ಲ. ಮನಸ್ಸು ಹಲವಾರು ಕಡೆ ಆಲೋಚನೆಗಳಿಗೆ ಹೋಗಲಿಕ್ಕೆ ಕಾರಣ ಯಾಕೆ? ನಾವು ಮನಸ್ಸನ್ನು ಭಗವಂತನ ಮೇಲೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ನೋಡಿದ್ರೆ ಯಾವ ಒಂದು ಆಹಾರವನ್ನು ನಾವು ತಿಂದಿದ್ವೋ ಆ ಒಂದು ಆಹಾರದಿಂದ ಅದು ಇದಾಗುತ್ತೆ. ಆದ್ದರಿಂದ ನಾವು ತಿನ್ನುವ ಆಹಾರ ಮೂರು ದೋಷಗಳಿಂದ ಮುಕ್ತವಾಗಿರಬೇಕು ಅಂತ ರಾಮಾನುಜರು ಹೇಳ್ತಾರೆ ಅಲ್ಲಿ. ಇದೆಲ್ಲ ರಾಮಾನುಜರು ತಮ್ಮ ಭಾಷ್ಯದಲ್ಲಿ ಬರೆದಿರೋದು. ಅದನ್ನು ವಿವೇಕಾನಂದರು ಭಕ್ತಿಯೋಗದಲ್ಲಿ ಎತ್ತಿ ಹೇಳ್ತಾ ಇದ್ದಾರೆ. ಏನು ದೋಷ ಹೇಳ್ತಾರೆ? ಮೊದಲನೆಯದಾಗಿ ಜಾತಿ ದೋಷ, ಎರಡನೆಯದಾಗಿ ಆಶ್ರಯ ದೋಷ, ಮೂರನೆಯದಾಗಿ ನಿಮಿತ್ತ ದೋಷ. ಇದನ್ನೆಲ್ಲ ನಾವು ಕೇಳೇ ಇಲ್ಲ ಅಲ್ವಾ? ಭಕ್ತಿಯೋಗದಲ್ಲಿ ಎಷ್ಟು ವಿಷಯ ಇದೆ ನೋಡಿ. ಜಾತಿ ದೋಷ, ಜಾತಿ ದೋಷ ಅಂದ್ರೆ ಏನು? ಇದೆಲ್ಲ ನಮಗೆ ಅರ್ಥ ಆಗುತ್ತೆ. ನಮಗೆ ಯಾಕೆ ನಮ್ಮಿಂದ ಮನಸ್ಸನ್ನ ಭಗವಂತನಲ್ಲಿ ಇಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ರಾಮಾನುಜರು ಹೇಳ್ತಾ ಇದ್ರು. ಇದೆಲ್ಲ ಸರಿ ಮಾಡ್ಕೊಳ್ಳದೇ ಇರೋದ್ರಿಂದ ಇಲ್ಲೆಲ್ಲ ನೀವು ಇದೆಲ್ಲ ಸರಿಯಾಗಿದ್ದಿದ್ರೆ ಆಗ ನೀವು ಅಧಿಕಾರಿಗಳಾಗ್ತಾ ಇದ್ರಿ. ಅಧಿಕಾರಿಗಳಾಗಲಿಕ್ಕೆ ಜಾತಿ ದೋಷ ಅಂತ ಹೇಳ್ತಾರೆ. ಸ್ವಾರಸ್ಯವಾಗಿದೆ ಇದು. ಜಾತಿ, ಜಾತಿ ಅಂದ್ರೆ ಏನು? ನಮ್ಮ ಬ್ರಾಹ್ಮಣ ಕ್ಷತ್ರಿಯ ಜಾತಿ ಅಲ್ಲ. ಜಾತಿ ಅಂದ್ರೆ ಅವರ ಇದರಲ್ಲಿ ಆಹಾರ ಜಾತಿ ಅಂದ್ರೆ ಉದ್ರೇಕಗೊಳಿಸುವ ಆಹಾರಗಳನ್ನು ತಿನ್ನಬೇಡ. ಮನಸ್ಸು ಯಾವಾಗಲೂ ಸತ್ವದಲ್ಲಿರಬೇಕು, ಶಾಂತವಾಗಿರಬೇಕು. ಯಾವುದರಿಂದ ಕೋಪ ಬರುವಂಥದ್ದು? ವಿವೇಕಾನಂದರಲ್ಲಿ ಉದಾಹರಣೆ ಕೊಡ್ತಾರೆ. ಅಮೆರಿಕನ್ರಿಗೆ ಅವರು ಮಾತಾಡ್ತಾ ಇದ್ರುವಾಗ ಮಾಂಸ ಹೆಂಡ ಇವುಗಳನ್ನೆಲ್ಲ ಬಿಡಬೇಕು ನೀನು ಅಂತ ಹೇಳ್ತಾರೆ ಅವರು. ಅಮೆರಿಕ ದೇಶದಲ್ಲಿ ನೀನೇನಾದರೂ ಒಳ್ಳೆ ಭಕ್ತನಾಗಬೇಕಾದ್ರೆ ಭಗವಂತನನ್ನ ಮಲ್ಲಿ ಮನಸ್ಸನ್ನು ಇಡಬೇಕಾದ್ರೆ ಆಮೇಲೆ ಭಾರತಕ್ಕೆ ಬಂದಾಗ ಹೇಳಿದ್ರು ಬೆಳ್ಳುಳ್ಳಿ ಈರುಳ್ಳಿ ಇವುಗಳನ್ನೆಲ್ಲ ಕಡಿಮೆ ತಿನ್ನು, ಇವುಗಳೆಲ್ಲ ಮನಸ್ಸನ್ನು ಉದ್ರೇಕಗೊಳಿಸುತ್ತೆ. ಇದು ಮೊದಲನೆಯದಾಗಿ ಜಾತಿ. ಆದ್ರಿಂದ ಎರಡನೇದಾಗಿ ಆಶ್ರಯ. ಇದಿನ್ನೂ ಸ್ವಾರಸ್ಯವಾದ ವಿಷಯ, ನಂಬಲಿಕ್ಕೆ ಆಗೋದಿಲ್ಲ. ಆಶ್ರಯ ಅಂದರೆ ನೀನು ತಿನ್ನುವ ಆಹಾರವನ್ನು ಯಾರು ಅಡುಗೆ ಮಾಡಿದ್ರು, ಯಾರು ಅಡುಗೆ ಮಾಡ್ತಾರೆಯೋ ಆ ಅಡುಗೆ ಮಾಡುವವನ ಸಂಸ್ಕಾರಗಳು ಆ ಅನ್ನದಲ್ಲಿ ಬಂದಿರುತ್ತೆ. ಆ ಅನ್ನವನ್ನು ನೀನು ತಿಂದರೆ ಆ ಮನುಷ್ಯನಂತೆಯೇ ನೀನು ವರ್ತಿಸ್ತೀ. ಅದಕ್ಕೆ ಆಶ್ರಯ ಅಂತ ಹೇಳ್ತಾರೆ. ರಾಮಾನುಜರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ, ನೀನು ಧ್ಯಾನ ಮಾಡ್ಲಿಕ್ಕೆ ಹೋಗುವಾಗ, ಪೂಜೆ ಮಾಡ್ಲಿಕ್ಕೆ ಹೋಗುವಾಗ ಬೇರೆಯವರ ಬಟ್ಟೆಯನ್ನು ಮುಟ್ಟಬೇಡ ಅಂತ ಹೇಳ್ತಾರೆ. ಅವನ ಮನಸ್ಸಿನ ಸಂಸ್ಕಾರಗಳು ಅವನ ಬಟ್ಟೆಯ ಮೂಲಕ ನಿನ್ನ ದೇಹವನ್ನು ಪ್ರವೇಶಿಸುತ್ತೆ. ಅತ್ಯಂತ ಸೂಕ್ಷ್ಮವಾದ ವಿಷಯ ಇದು. ಆದರೆ ಯೋಚನೆ ಮಾಡಿದ್ರೆ ಸತ್ಯ ಅಂತ ಅನ್ಸುತ್ತೆ. ನೀವು ಬೇರೆಯವ್ರ ಬಟ್ಟೆ ಹಾಕೊಳ್ಳಿ ಒಂದು ದಿವಸ, ಶ್ರೀರಾಮಕೃಷ್ಣ ಹೇಳ್ತಾರೆ, ನೀವು ಬೇರೆಯವ್ರ ಬಟ್ಟೆ ಹಾಕೊಂಡ್ರೆ ನೀನು ಅವತ್ತು ಪೂರ್ತಿ ಅವನ ರೀತಿಯಲ್ಲೇ ವರ್ತಿಸ್ತಾ ಇರ್ತಿ, ಅವನ ರೀತಿಯಲ್ಲೇ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀ. ನೀನು ಸೂಕ್ಷ್ಮ ಗಮನಿಸ್ತು ನಮ್ಗೆ ಅರ್ಥ ಆಗುತ್ತೆ. ಅವರು ಸುಲಭವಾದ ಉದಾಹರಣೆ ಕೊಡ್ತಾರೆ. ನೀನು ಆಗಿನ ಕಾಲದಲ್ಲಿ ಅಷ್ಟು ಇದಿರಲಿಲ್ಲ, ಪ್ಯಾಂಟು ಶೂಟು ನೀ ಹಾಕೊಂಡ ನಿಂತ್ಕೋ, ನೀನು ಮಾಡಿ ಹತ್ತುವಾಗ ಎರಡೆರಡು ಮೆಟ್ಲನ್ನ ನಕ್ಕೊಂಡು ಶಿಲ್ ಹಾಕೊಂಡು ನೀ ಹತ್ತಿಯೇ ಅಂತ ಹೇಳಿದ್ರು. ಅದೊಂದು ಬಟ್ಟೆ ಗುಣ, ಆಗ ಬಟ್ಟೆ ಗುಣ ನಿಮಗೆ ಬಂದಿದೆ. ಆದರೆ ಎಷ್ಟು ರಾಮಕೃಷ್ಣ ಅವನ್ನೆಲ್ಲ ಗಮನಿಸ್ತಾ ಇದ್ರು. ಆದ್ರಿಂದ ಹಿಂದಿನ ಕಾಲದಲ್ಲಿ ನೋಡಿ ಸಾಧಕರುಗಳು ಅವರ ಅಡುಗೆಯನ್ನು ಅವರೇ ಮಾಡ್ಕೊಳ್ತಾ ಇದ್ರು ಅಲ್ವೇ, ಬೇರೆಯವ್ರು ಮಾಡೋದನ್ನ ಊಟ ಮಾಡ್ತಿರ್ಲಿಲ್ಲ. ರಾಮಕೃಷ್ಣರು ಕೂಡ ಸಾಧನೆಯನ್ನು ಮಾಡುವಾಗ ಯಾರ್ಯಾರೋ ಮುಟ್ಟಿದ ಆಹಾರವನ್ನು ಅವ್ರ ಕೈಗೆ ತಗೊಳ್ಳಿಕ್ಕಾಗ್ತಾ ಇರಲಿಲ್ಲ. ಮನಸ್ಸು ಭಗವಂತನ ಉಳಿದು ಬರುತ್ತೆ ಅಂತ ಬಾಯಿಗೆ ಹಾಕೊಳಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಏನು ಕಾರಣ? ಯಾರು ಅಡುಗೆ ಮಾಡಿದ್ರೋ, ಯಾರು ಮುಟ್ಟಿದ್ರೋ, ಅವರ ಸಂಸ್ಕಾರ ಆ ಅನ್ನದ ಮೂಲಕ ನಿಮ್ಮಲ್ಲಿ ಬರುತ್ತೆ. ಆದ್ದರಿಂದ ಈ ಒಂದು ನಿಮಿತ್ತ ಇದನ್ನ ಆಶ್ರಯ ಅನ್ನೋದು ಬೇರೆಯವರ ಶೀಲ ಅಥವಾ ಸಂಸ್ಕಾರಗಳು ನಮ್ಮ ಮೇಲೆ ಪ್ರಭಾವ ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು. ಒಳ್ಳೆಯ ಭಕ್ತರಾಗಿರ್ಬೇಕಾದ್ರೆ, ಒಳ್ಳೆಯ ಭಕ್ತರು ಮಾಡಿದ್ರೆ ಏನು ತೊಂದರೆ ಇಲ್ಲ. ಅದಕ್ಕೋಸ್ಕರ ಶಾರದಾದೇವಿಯವರು ಇನ್ನೂ ಒಂದು ಸುಲಭವಾದ ಮಾರ್ಗವನ್ನು ಹೇಳ್ಕೊಟ್ರು. ಏನು ಆಹಾರವನ್ನು ತೆಗೆದುಕೊಂಡ್ರು ನೀನು ಮುಂಚೆ ದೇವರಿಗೆ ಅರ್ಪಣೆ ಮಾಡಿಬಿಡು, ಭಗವಂತ ಆ ಎಲ್ಲ ದೋಷಗಳನ್ನು ತೆಗೆದುಹಾಕ್ಬಿಡ್ತಾನೆ. ಶುದ್ಧವಾದ ಆಹಾರವನ್ನು, ಪ್ರಸಾದವನ್ನು ನಿನಗೆ ಕೊಡ್ತಾನೆ. ಪ್ರಸಾದವನ್ನು ತಿನ್ನೋದ್ರಿಂದ ಮನಸ್ಸು ಶುದ್ಧವಾಗುತ್ತೆ. ಯಾಕೆ ಪ್ರಸಾದವನ್ನು ತಿನ್ನೋದ್ರಿಂದ ಮನಸ್ಸು ಶುದ್ಧವಾಗುತ್ತೆ ನಾವು ಕೇಳಿದ್ದೀವಿ, ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಆ ದೋಷಗಳು, ಬೇರೆಯವರ ಸಂಸ್ಕಾರಗಳು ಯಾವುದು ಅದರಲ್ಲಿ ಇರೋದಿಲ್ಲ. ಭಗವಂತ ನಿಮಗೋಸ್ಕರ ಎಲ್ಲವನ್ನು ತಾನು ತೆಗೆದುಹಾಕ್ಬಿಡ್ತಾನೆ. ಶ್ರೀಮಾತೆಯವರು ಹೇಳ್ತಾ ಇದ್ರು, ಒಬ್ಬರು ಶ್ರೀಮಾತೆಯವ್ರನ್ನ ಕೇಳಿದ್ರು, ನೀವು ದೇವರಿಗೆ ಆಹಾರವನ್ನು ಅರ್ಪಿಸ್ತೀರಲ್ಲ, ಭಗವಂತ ಅದನ್ನು ಸ್ವೀಕರಿಸ್ತಾನೆಯೇ? ರಾಮ ಶಾರದಾದೇವರು ಹೌದು, ಖಂಡಿತ ಸ್ವೀಕರಿಸ್ತಾನೆ. ಹೇಗೆ ಗೊತ್ತಾಗುತ್ತೆ? ಶಾರದಾದೇವರನ್ನ ಕೇಳಿದ್ರು, ನಾನು ದೇವರಿಗೆ ಆಹಾರವನ್ನು ನೈವೇದ್ಯ ಮಾಡಿದಾಗ ಶ್ರೀರಾಮಕೃಷ್ಣರ ಹುಬ್ಬಿನಿಂದ ಒಂದು ಕಾಂತಿ ಬಂದು ಎಲ್ಲ ಆಹಾರವನ್ನು ಸ್ಪರ್ಶ ಮಾಡುತ್ತೆ. ಹಾಗೆ ಸ್ಪರ್ಶ ಮಾಡೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಪ್ರಸಾದವನ್ನು ಮಾಡ್ತಾರೆ. ಪ್ರಸಾದವನ್ನು ಮಾಡ್ತಾರೆ ಅಂದರೆ ಏನು? ದೋಷಗಳನ್ನೆಲ್ಲ ತೆಗಿತಾರೆ, ಆಹಾರವನ್ನು ಶುದ್ಧವನ್ನಾಗಿ ಮಾಡ್ತಾರೆ. ಶುದ್ಧವಾದ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ಆಹಾರ ಶುದ್ಧೌ ಧ್ರುವ ಸ್ಮೃತಿ, ಆಹಾರ ಶುದ್ಧೌ ಸತ್ವ ಶುದ್ಧಿ, ಸತ್ವ ಶುದ್ಧೌ ಧ್ರುವ ಸ್ಮೃತಿ, ಚಾಂದೋಗ್ಯ ಉಪನಿಷತ್ ಹೇಳುತ್ತೆ. ಏನು ಆಹಾರ ಶುದ್ಧೌ ಸತ್ವ ಶುದ್ಧಿ? ಇನ್ನು ನೀನು ತೆಗೆದುಕೊಳ್ಳುವ ಆಹಾರ ಶುದ್ಧವಾಗಿದ್ರೆ ನಿನ್ನ ಮನಸ್ಸು ಶುದ್ಧವಾಗುತ್ತೆ. ಸತ್ವ ಶುದ್ಧಿ, ಮನಸ್ಸು ಶುದ್ಧ ಆದರೆ ಏನಾಗುತ್ತೆ? ಸತ್ವ ಶುದ್ಧೌ ಧ್ರುವ ಸ್ಮೃತಿ, ನಿನ್ನ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಏನರ್ಥ? ನಮ್ಮ ಹಳೆ ಜೀವನವೆಲ್ಲ ಜ್ಞಾಪಕ ಬರುತ್ತೆ ಅಂತಲ್ಲ, ಅಥವಾ ನನಗೆ ಮರವೇ ಇಲ್ಲ ಅಂತ ಅರ್ಥ ಅಲ್ಲ. ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಅಂದರೆ ನಾವು ಏನನ್ನು ಬಯಸ್ತೀವಿ, ಬೆಳಗ್ಗೆ ಎದ್ದಾಗ ಇಡೀ ದಿನ ಭಗವಂತನನ್ನು ನೆನೆಯಬೇಕು. ಒಳ್ಳೆ ಬೆಳಗ್ಗೆ ಶುರು ಮಾಡುವಾಗ ಹಾಗೆ ಮಾಡ್ತೀವಿ, ಆಮೇಲೆ ನಿಧಾನ ಮರ್ತೋಗುತ್ತೆ. ಮರೆಯದೇ ಇರುವ ರೀತಿಯಲ್ಲಿ ಈ ಒಂದು ಆಹಾರ ಮಾಡುತ್ತೆ. ಧ್ರುವ ಸ್ಮೃತಿ ಅಂದರೆ ನನ್ನ ಜ್ಞಾಪಕ ಶಕ್ತಿ ಹೆಚ್ಚುತ್ತೆ ಅಂದರೆ ನನ್ನ ಮನಸ್ಸಿನಲ್ಲಿ ಯಾವಾಗಲೂ ನಾನು ಭಗವಂತನನ್ನು ನೆನೆಯುತ್ತಾ ಇರಬೇಕು ಅನ್ನೋ ಒಂದು ಭಾವನೆ ಯಾವಾಗಲೂ ಇದ್ದು ನಿನ್ನ ಮನಸ್ಸು ಯಾವಾಗಲೂ ಭಗವಂತನ ನೆನೆಯುವಂತೆ ಮಾಡುತ್ತೆ. ಆಹಾರದಿಂದ ಎಂಥ ಪ್ರಯೋಜನ ನೋಡಿ, ಆಹಾರಕ್ಕೂ ಈ ಭಕ್ತಿಗೂ ಎಷ್ಟು ಸಂಬಂಧ ಇದೆ ನೋಡಿ. ಏನು ನೋಡಿ ಅರ್ಥ ಮಾಡಿಕೊಂಡು ಆದ್ದರಿಂದಲೇ ಇದು ಇದು ಶಂಕರಾಚಾರ್ಯ ಮೂರನೇದು ನಿಮಿತ್ತ, ಮೊದಲನೇದು ಜಾತಿ, ಎರಡನೇದು ಆಶ್ರಯ, ಮೂರನೇದು ನಿಮಿತ್ತ. ನಿಮಿತ್ತ ಅಂದರೆ ನೀವು ತೆಗೆದುಕೊಳ್ಳುವ ಆಹಾರ ಶುದ್ಧವಾಗಿರಬೇಕು. ಧೂಳು ಕೊಳೆ ಹೊರಗಡೆ ಮಾಡುವಂಥ ವಸ್ತುಗಳು ಅಥವಾ ಬೇರೊಬ್ಬರು ತಿಂದ ಇಂಜಲಿನ ವಸ್ತು ಯಾವುದೊಂದೇ ಇಲ್ಲಿರುವಂಥ ನಿಮಿತ್ತ ಅಂದರೆ ಕಾರಣ. ಶುದ್ಧವಾದ ಒಂದು ಕಾರಣ ಇದ್ದರೆ ಆಗ ಶುದ್ಧವಾದ ಆಹಾರವನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತೆ. ಈ ಮೂರನ್ನು ಇದನ್ನು ಮಾಡಬೇಕು ಅಂತ ಶಂಕರಾಚಾರ್ಯರು ಈ ಆಹಾರವನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡ್ತಾರೆ. ಅವರು ಬರೀ ಆಹಾರ ಅಲ್ಲ, ಆಹಾರ ಅಂತಲ್ಲಿ ಹೇಳಿದ್ರೆ ಆಹಾರ ಅನ್ನೋ ಪದದ ಅರ್ಥನೇ ಆಹ್ರೀಯತೆ ಅನೇನ ಇತಿ ಆಹಾರ. ಯಾವ್ಯಾವುದನ್ನು ನೀವು ಒಳಗಡೆ ತಗೊಳ್ತಾ ಇದ್ದೀರೋ, ಬರೀ ಒಂದು ಅನ್ನದಿಂದಲ್ಲ, ದಶ ಇಂದ್ರಿಯಗಳಿಂದ, ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ಎಲ್ಲದರಿಂದ ಒಳಗೆ ತೆಗೆದುಕೊಳ್ಳುವ ಆಹಾರ ಅಂದರೆ ಒಳ್ಳೆಯ ಮಾತನ್ನು ಕೇಳಬೇಕು. ಭದ್ರಂ ಕರ್ಣೇ ವಿಷ್ಣು ಯಾಮದೇವ, ನೀವು ಕೇಳುವ ಮಾತುಗಳೆಲ್ಲ ಒಳ್ಳೆಯದಾಗಿರಬೇಕು, ನೋಡುವುದೆಲ್ಲ ಒಳ್ಳೆಯ ವಸ್ತುಗಳಾಗಿರಬೇಕು, ಮನಸ್ಸಿನಲ್ಲಿ ಆಲೋಚನೆ ಮಾಡುವುದು ಇದೆಲ್ಲ ಆಹಾರ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಆದ್ದರಿಂದ ನಿಮ್ಮ ಜೀವನ ಶುದ್ಧವಾಗಿರಬೇಕು. ಒಳ್ಳೆಯದನ್ನೇ ಕೇಳ್ತೀನಿ, ಒಳ್ಳೆಯದನ್ನೇ ಮಾತನಾಡ್ತೀನಿ, ಒಳ್ಳೆಯದನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತೀನಿ. ಈ ರೀತಿಯಾಗಿ ನಿಮ್ಮ ಎಲ್ಲ ಇಂದ್ರಿಯಗಳಿಂದ ಒಳ್ಳೆಯ ವಿಷಯಗಳನ್ನು ತೆಗೆದುಕೊಳ್ಳಲಿಕ್ಕೆ ನೀವು ಶುರು ಮಾಡಿದರೆ ಆಗ ನೀವು ಭಕ್ತಿಯೋಗವನ್ನು ಸಾಧನೆ ಮಾಡಲಿಕ್ಕೆ ಅರ್ಹರಾಗ್ತೀರಿ. ಅದಾದ್ಮೇಲೆ ಸಾಧನೆ ಹೊರಹೋಗೋಸ್ಕರ ಇವುಗಳನ್ನೆಲ್ಲ ನಾವು ಮಾಡಿಕೊಂಡು ಸಿದ್ಧನಾದರೆ ಇದನ್ನು ಹೇಳಿದ್ದು ಒಂದೇ ಆಯಿತು, ಆಹಾ ವಿವೇಕ ಆಯಿತು. ಅದಾದಮೇಲೆ ಇನ್ನು ವಿಮೋಕ ಇದೆ, ಅಭ್ಯಾಸ ಇದೆ, ಕ್ರಿಯೆ ಇದೆ, ಕಲ್ಯಾಣ ಇದೆ, ಅವಸಾದ ಇದು ಉದ್ದರ್ಶ ಇದೆ. ಇದನ್ನು ವಿವೇಕ ಅಂದರೆ ಭಕ್ತಿಯೋಗದಲ್ಲಿ ಓದಿ ಎಲ್ಲವನ್ನು ಸರಳವಾಗಿ ವಿವರಿಸಿದರೆ ಆಮೇಲೆ ಜೀವನದಲ್ಲಿ ಅಳವಡಿಸಲಿಕ್ಕೆ ಪ್ರಯತ್ನ ಪಡಿ. ಆಗ ನೀವೆಲ್ಲ ಒಳ್ಳೆಯ ಭಕ್ತರಾಗ್ತೀರಿ. ನಮಸ್ಕಾರ. ವಿವೇಕ, ವಿಮೋಕ, ಅಭ್ಯಾಸ, ಕ್ರಿಯೆ, ವೆರಿ ಗುಡ್, ಅಭ್ಯಾಸ, ಕ್ರಿಯೆ, ಕಲ್ಯಾಣ, ಅನವಸಾದ, ಉದ್ದರ್ಶ. ವಿವರ ಹೇಳಲಿಕ್ಕೆ ಈಗ 4 ಗಂಟೆ ಆಗೋಯ್ತು. ಅದಕ್ಕೆ ವಿವೇಕ ಅಂದರೆ ಭಕ್ತಿ ಯೋಗದಲ್ಲಿದೆ, ಇದೆ ಸರಳವಾಗಿದೆ, ಅದೇ ಅರ್ಥ. ಒಂದೊಂದೇ ಯಹ ಎರಡು ದೇಹದಲ್ಲಿ ಎರಡೂ ಇದೆ. ಬರೀ ಜಡ ಆದರೆ ಯಾರು ಹೇಳ್ತಿರೋದು ಅದು ಇದು ಜಡ ಅಂತ? ಈಗ ನೀವು ಹೇಳ್ತಿರಲ್ಲ, ನೀವೇ ಹೇಳ್ತಾ ಇದ್ದೀರಿ ಇದು ಜಡ, ಇದು ಜಡ ಅಂತ ಹೇಳ್ತಿರೋರು ಯಾರು? ಅದು ಜಡವೇ ಹೇಳ್ತಿರೋರು ಜಡ ಆಗ್ಲಿಕ್ಕೆ ಸಾಧ್ಯನಾ? ಹಾ, ಅಂದ್ರೆ ಏನಾಯ್ತು, ದೇಹದಲ್ಲಿ ಜಡವೂ ಇದೆ ಚೇತನವೂ ಇದೆ. ಅದನ್ನೇ ಹೇಳಿ, ನೀವೇ ಯಾರು ಉತ್ತರ ಹೇಳ್ಬೇಕು? ನೀವೇ ಉತ್ತರ ಹೇಳಿ. ಉತ್ತರ ಹೇಳೋರು ಯಾರು? ನೀವೆಲ್ಲವನ್ನು ಬಿಟ್ಬಿಡಿ, ಈಗ ನೀವು ಉತ್ತರ ಹೇಳಿ. ಇದು ಜಡನ ಚೈತನ್ಯನ ಇದನ್ನ ಹೇಳ್ತಿರೋರು ಯಾರು, ಕೇಳ್ತಿರೋರು ಯಾರು? ಅಲ್ಲೆಲ್ಲ ಕೇಳ್ತಾ ಇರೋರು ಜಡನ ಚೇತನನ ಅಂದ್ರೆ ಇದರಲ್ಲಿ ಎರಡೂ ಇದೆ, ಚೇತನನು ಇದೆ ಜಡನ. ಚೇತನ ಜಡ ಎರಡಿಲ್ಲ, ಚೇತನವನ್ನೇ ನಾವು ಜಡ ಅಂತ ಹೇಳ್ತಾ ಇದ್ದೀವಿ. ಜಡ ಬೇರೆ, ಚೇತನ ಬೇರೆ, ವ್ಯಕ್ತವಾಗ್ತಾ ಇದೆ ಜಡ.